ಮಾರುಕಟ್ಟೆಗೆ ಲಗ್ಗೆ, ಲಂಡನ್ಗೆ ರಫ್ತು. ಹಾಗೂ ರಾಜ್ಯ ಸಚಿವಾಲಯದಿಂದ ಗ್ರಾಮ ಪಂಚಾಯಿತಿಯವರೆಗೆ ಭ್ರಷ್ಟಾಚಾರ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಗೆ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞರಾದಂಥ ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ಕುಮಾರ್ ಅವರೇ. ನಮಸ್ಕಾರ ಸರ್. ಮೊದಲಿಗೆ ಕಾಫಿ ಬೆಳೆಗೆ ಗೊಬ್ಬರವನ್ನು ಯಾಕೆ ಕೊಡಬೇಕಾಗತ್ತೆ? ಕಾಫಿ ಅಂತಲ್ಲ, ಯಾವುದೇ ಬೆಳೆ ಇರಲಿ, ಅದು ಭೂಮಿಯಿಂದ ಗೊಬ್ಬರಗಳನ್ನ ತಗೊಳುತ್ತೆ. ಈಗ ರಂಜಕ, ಆರಜನಕ, ಪೊಟ್ಯಾಷಿಯಂ ಮತ್ತೆ ಲಘು ಪೋಷಕಾಂಶಗಳು ಬರ್ತವೆ, ಇದನ್ನ ತಗೊಳುತ್ತೆ. ಅದನ್ನ ನಾವು ರೀಫಿಲ್ ಮಾಡ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಅಂದ್ರೆ 1 ಎಕರೆಗೆ 20 ಬ್ಯಾಗ್ ಕಿಂಗ್ ಕಾಫಿ ಅಷ್ಟು ಕೊಯ್ದ್ರೆ ಅದೇನ್ ಮಾಡುತ್ತೆ, ಭೂಮಿಯಿಂದ ಸುಮಾರು 60 ಕೆಜಿಯಷ್ಟು ಸಾರಜನಕ, 13 ಕೆಜಿಯಷ್ಟು ರಂಜಕ ಮತ್ತೆ 75 ಕೆಜಿಯಷ್ಟು ಪೊಟ್ಯಾಷ್ನ ಅದು ಭೂಮಿಯಿಂದ ತಗೊಳುತ್ತೆ. ಮತ್ತೆ ಇದ್ರ ಜೊತೆ ಸ್ವಲ್ಪ ಪ್ರಮಾಣದ ಸೆಕೆಂಡರಿ ಪೋಷಕಾಂಶ ಅಂತ ಕರಿತೀವಿ, ಗಂಧಕ ಇರ್ಬೋದು, ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ಲಘು ಪೋಷಕಾಂಶಗಳಿರ್ಬೋದು, ಅದನ್ನ ತಗೊಳುತ್ತೆ. ಸೊ ಅವಾಗ ಭೂಮಿಲಿ ಖಾಲಿ ಆಗುತ್ತೆ, ಅದನ್ನ ನಾವು ರೀಫಿಲ್ ಮಾಡ್ಬೇಕು. ಒಂದು ವೇಳೆ ಭೂಮಿಗೆ ಮತ್ತೆ ಅದನ್ನ ರೀಫಿಲ್ ಮಾಡದೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಕಾಲಕ್ರಮೇಣ ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ, ಗಿಡಗಳಿಗೂ ಅದು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಅದರಿಂದ ಒಂದು ಗಿಡದ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ ಕಾಲಕ್ರಮೇಣ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಅಪೌಷ್ಟಿಕತೆ ತಪ್ಪದೆ ಪೋಷಕಾಂಶಗಳ ಕೊರತೆಯಿಂದಾಗಿ ಗಿಡದ ವಯಸ್ಸು ಅಂದ್ರೆ ಏಜ್ ಅಂತ ಕರಿತೀವಲ್ಲ, ಅದು ಸಹ ಬೇಕಾಗುತ್ತೆ. ಮತ್ತೆ ಪೋಷಕಾಂಶಗಳ ಕರೆಕ್ಟ್ ಆಗಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೀಟಬಾಧೆ ಇರ್ಬೋದು, ರೋಗ ಬಾಧೆ ಇರ್ಬೋದು, ಅದು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಕರೆಕ್ಟ್ ಆಗಿ ಗೊಬ್ಬರಗಳನ್ನ ಹಾಕ್ಬೇಕಾಗುತ್ತೆ. ಇದನ್ನ ನಾವು 10 ಬ್ಯಾಗ್ ಕ್ಲೀನ್ ಕಾಫಿ ಅಂತ ಹೇಳೋದಲ್ಲ, ಗೊಬ್ಬರ ಲೆಕ್ಕದಾದ್ರೆ 1 ಎಕರೆಗೆ 20 ಬ್ಯಾಗ್ ಕ್ಲೀನ್ ಕಾಫಿ ಬಂದ್ರೆ ಸುಮಾರು 3 ಬ್ಯಾಗಷ್ಟು ಯೂರಿಯಾ ತಗೊಳತ್ತೆ, ಮತ್ತೆ 1 ಬ್ಯಾಗಷ್ಟು DAP ತಗೊಳತ್ತೆ, ಮತ್ತೆ 3 ಬ್ಯಾಗಷ್ಟು MOP ತಗೊಳತ್ತೆ. ಮತ್ತೆ ಇದ್ರ ಜೊತೆ ಅದಾಗ್ಲೇ ಇಲ್ದಂಗೆ ಲಘು ಪೋಷಕಾಂಶಗಳು ಮತ್ತೆ ಸೆಕೆಂಡರಿ ಪೋಷಕಾಂಶಗಳನ್ನ ಇದು ತಗೊಳತ್ತೆ. ರೀಫಿಲ್ ಮಾಡಕ್ಕೆ ಸ್ವಲ್ಪ ಗೊಬ್ಬರಗಳನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಕಾಫಿ ಬೆಳೆ ಕಾಫಿಯನ್ನ ಉತ್ಪಾದನೆ ಮಾಡೋದಕ್ಕೆ ಮತ್ತೆ ತನ್ನ ಸಸ್ಯದ ದೈಹಿಕ ನಿರ್ವಹಣೆಗೋಸ್ಕರ ಪೋಷಕಾಂಶಗಳನ್ನ ಮಣ್ಣಿಂದ ಹೀರ್ಕೊಳ್ಳುತ್ತೆ. ಆ ಪೋಷಕಾಂಶಗಳನ್ನ ಮತ್ತೆ ಮರುಪೂರೈಕೆ ಮಾಡೋದ್ರಿಂದ ಬೆಳೆಯನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನ ಕಾಫಿ ಬೆಳೆಗೆ ಎಷ್ಟು ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂತೀರಿ? ಸರ್, ಟೋಟಲ್ ಆಗಿ 17 ತರದ ಪೋಷಕಾಂಶಗಳ ಅವಶ್ಯಕತೆ ಇದೆ ಸರ್. ಈಗ ಮೊದ್ಲಿಗೆ ಬಂದ್ರೆ ಬೇಸಿಕ್ ನ್ಯೂಟ್ರಿಯಂಟ್ ಅಂತ ಕರಿತೀವಿ, ಅದು ಬಂದು ಇಂಗಾಲ ಇರ್ಬೋದು, ಜಲಜನಕ ಇರ್ಬೋದು, ಆಮ್ಲಜನಕ ಇರ್ಬೋದು. ಇದೇನಂತೇಳಿದ್ರೆ ಗಾಳಿ ಮತ್ತು ನೀರಲ್ಲಿ ಗಿಡ ತಗೊಳುತ್ತೆ. ಇದನ್ನ ನಾವು ಗಿಡಕ್ಕೆ ಪೂರೈಸೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಗಾಳಿ ಮತ್ತು ನೀರಲ್ಲಿ ಇರೋದ್ರಿಂದ ಅದು ತಗೊಳುತ್ತೆ. ಇದು ಬಿಟ್ಟು ಮ್ಯಾಕ್ರೋ ಪೋಷಕಾಂಶಗಳು ಅಂತ ಕರಿತೀವಿ, ಅಂದ್ರೆ ಮ್ಯಾಕ್ರೋ ನ್ಯೂಟ್ರಿಯಂಟ್ ಕರಿತೀವಿ. ಇದು ಏನಂತೇಳಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅಂದ್ರೆ ಈಗ ನಾವು ಬ್ಯಾಗ್ ಲೆಕ್ಕದಲ್ಲಿ ಹೇಳ್ತೀವಲ್ಲ, ಯೂರಿಯಾ ಆಗಿರ್ಬೋದು, ಇದೆಲ್ಲ ಬ್ಯಾಗ್ ಲೆಕ್ಕದಲ್ಲಿ ಕೊಡ್ತೀವಿ. ಇದು ಯಾವ್ದಾದ್ರು ಅಂತ ಹೇಳಿದ್ರೆ ನಿಮ್ದು ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್, ಮತ್ತೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್, ಗಂಧಕ ಅಂತೀವಲ್ಲ ಇದು. ಇದು ಬಿಟ್ಟು ಸರ್ ಲಘು ಪೋಷಕಾಂಶಗಳು ಅಂತ ಕರಿತೀವಿ. ಇದೇನಂದ್ರೆ ಸರ್ ಇದು ಚೀಲ ಲೆಕ್ಕದಲ್ಲೆಲ್ಲ ಕೊಡ್ಬೇಕಾಗಿಲ್ಲ. ಇದೇನಂದ್ರೆ ಒಂದು ಎಕರೆಗೆ ಸುಮಾರು ಒಂದು 20 kg ಅಥವಾ 10 kg ಒಳಗೆ ನೀವು ಕೊಡ್ಬೇಕಾಗುತ್ತೆ. ಇದು ಯಾವ್ಯಾವ ಅಂತ ಹೇಳಿದ್ರೆ ಕಬ್ಬಿಣದ ಅಂಶ ಇರ್ಬೋದು, ಮ್ಯಾಂಗನೀಸ್, ಜಿಂಕ್, ಕಾಪರ್, ಬೋರಾನ್, ಮಾಲಿಬ್ಡಿನಮ್ ಮತ್ತೆ ಕ್ಲೋರಿನ್ ಅಂತ ಇಷ್ಟು ತರ ಬಗೆಯ ಪೋಷಕಾಂಶಗಳು ಬರ್ತವೆ ಸರ್. ಯೂರಿಯಾ ಎಲ್ಲ ಹಾಕ್ತಿರಲ್ಲ, ಈಗ ಯೂರಿಯಾ ಹಾಕಿದ್ರೆ ಬರೇ ಸಾರಜನಕ ಸಿಗುತ್ತೆ, ಡಿಎಪಿ ಹಾಕಿದ್ರೆ ಸಾರಜನಕ ರಂಜಕ ಸಿಗುತ್ತೆ, ಈಗ ರಾಕ್ ಫಾಸ್ಫೇಟ್ ಹಾಕಿದ್ರೆ ರಂಜಕ ಮಾತ್ರ ಸಿಗುತ್ತೆ, ಎಂಒಪಿ ಹಾಕಿದ್ರೆ ಪೊಟಾಶ್ ಮಾತ್ರ ಸಿಗುತ್ತೆ. ಇದನ್ನು ಬಿಟ್ಟು ಆಗ್ಲೇ ಹೇಳದ್ನಲ್ಲ, ನಿಮಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಬೇಕು, ಐರನ್, ಮ್ಯಾಂಗನೀಸ್, ಜಿಂಕ್, ಕಾಪರ್, ಬೋರಾನ್ ಈ ತರ ಅಂಶಗಳು ಬೇಕು. ಅಂದ್ರೆ ಇಷ್ಟು ಮಾತ್ರ ಗೊಬ್ಬರ ಅಲ್ಲ, ಬೇರೆದು ಸಹ ಗೊಬ್ಬರ ಇದೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ ಉದಾಹರಣೆಗೆ ಈಗ ಜಿಂಕ್ ಸಲ್ಫೇಟ್ ಅಂತ ಕೇಳಿರ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ ಅಂತ ಕೇಳಿರ್ಬೋದು, ಟಫರ್ ಬೋರಾಕ್ಸ್ ಅಂತ ಕೇಳಿರ್ಬೋದು. ಇದನ್ನು ನೀವು ಗಿಡಕ್ಕೆ ಕೊಡಬೇಕಾಗುತ್ತೆ, ಅದು ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇದನ್ನ ಕೊಡಬೇಕಾಗುತ್ತೆ. ಈಗ ಒಂದೊಂದು ಪೋಷಕಾಂಶಗಳು ಒಂದು ಕಾರ್ಯನ ನಿರ್ವಹಿಸುತ್ತೆ. ಅಂದ್ರೆ ಉದಾಹರಣೆಗೆ ಅಂತ ಹೇಳಿದ್ರೆ ಸಾರಜನಕ ಇದೆಯಲ್ಲ, ಈ ಸಾರಜನಕ ಬಂದ್ಬಿಟ್ಟು ವೆಜಿಟೇಟಿವ್ ಗ್ರೋತ್ ಅಂತ ಕರಿತೀವಲ್ಲ, ಈಗ ಎಲೆ ಹಸಿರುತನ ಕಾಪಾಡುತ್ತೆ, ಮತ್ತೆ ಜಾಸ್ತಿ ಎಲೆಗಳನ್ನ ಉತ್ಪಾದನೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಈಗ ರಂಜಕ ಬಂದ್ಬಿಟ್ಟು ಹೂ ಅರಳಕ್ಕೆ ಸಹಾಯ ಮಾಡುತ್ತೆ, ಮತ್ತೆ ಹಣ್ಣು ಕಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಪೊಟಾಶ್ ಬಂದ್ರೆ ಕಾಫಿ ಬೆರ್ರಿ ಅಂತ ಹೇಳ್ತೀವಲ್ಲ, ಅದು ಬೇಗ ಮೆಚುರಿಟಿ ಆಗಕ್ಕೆ ಮತ್ತೆ ಅದು ಕ್ಲೀನ್ ಆಗಿ ದಪ್ಪ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಮೈನ್ ಆಗಿ ಇದು ಕಾಫಿ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿನ ಅಂದ್ರೆ ಇಮ್ಯುನಿಟಿ ಅಂತ ಕರಿತೀವಲ್ಲ, ಅದನ್ನ ಜಾಸ್ತಿ ಮಾಡುತ್ತೆ. ಈಗ ರಂಜಕಕ್ಕೆ ಬಂದ್ರೆ ಕಾಫಿ ಸ್ಮೆಲ್ನ ಜಾಸ್ತಿ ಮಾಡುತ್ತೆ, ಮತ್ತೆ ಕಪ್ ಟೇಸ್ಟ್ ಅಂತ ಕರಿತೀವಿ ಕಾಫಿಲಿ, ಇದನ್ನು ಸಹ ಜಾಸ್ತಿ ಮಾಡುತ್ತೆ. ಅದೇ ರೀತಿ ಈಗ ಬೋರಾನಿಗೆ ಬಂತು ಅಂತ ಹೇಳಿದ್ರೆ ಈಗ ಬೆರ್ರಿ ಡ್ರಾಪ್ ಆಗುತ್ತಲ್ಲ, ಕಾಳು ಉದುರುತ್ತಲ್ಲ, ಅದನ್ನು ತಡೆಗಟ್ಟುತ್ತೆ ಸರ್. ಈ ತರ 17 ತರದ ಪೋಷಕಾಂಶಗಳು ಬೇರೆ ಬೇರೆ ಕರ್ತವ್ಯವನ್ನು ನಿರ್ವಹಿಸ್ತವೆ. ಸೊ ನಾವು ಗಿಡಕ್ಕೆ ಒಂದು ಸಂಪೂರ್ಣ ಪೋಷಕಾಂಶ ಕೊಡಬೇಕು ಅಂತ ಹೇಳಿದ್ರೆ ಈ 17 ಬಗೆಯ ಪೋಷಕಾಂಶಗಳನ್ನ ಗಿಡಕ್ಕೆ ನೀಡಬೇಕಾಗುತ್ತೆ. ಇನ್ನು ಕಾಫಿ ಬೆಳೆಗೆ ಪೋಷಕಾಂಶಗಳನ್ನ ಕೊಡುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅಂತೀರಿ ಸರ್? ಮುಖ್ಯವಾಗಿ ಸರ್ 4 ಅಂಶಗಳನ್ನ ಗಮನದಲ್ಲಿಟ್ಕೊಬೇಕಾಗುತ್ತೆ. ಒಂದು ಸರ್ ಯಾವ ಟೈಮ್ ಅಲ್ಲಿ ಹಾಕ್ಬೇಕು ಅದು ಇಂಪಾರ್ಟೆಂಟ್, ಅದಾದ್ಮೇಲೆ ಯಾವ ಗೊಬ್ಬರ ಹಾಕ್ಬೇಕು ಅದು ಇಂಪಾರ್ಟೆಂಟ್, ಮತ್ತೆ ಯಾವ ಜಾಗದಲ್ಲಿ ಹಾಕ್ಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು, ಈ 4 ಅಂಶಗಳನ್ನ ಗಮನದಲ್ಲಿಟ್ಕೊಬೇಕಾಗುತ್ತೆ. ಈಗ ತಾವು ಏನೇನು ಅಂಶಗಳನ್ನ ಗಮನಿಸಬೇಕು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನ ಕೊಡ್ತೀರಾ? ಈಗ ಯಾವ ಸಮಯದಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ, ಈಗ ಕಾಫಿಗಾದ್ರೆ ಎಕರೆಗೆ 100 kg ಗೊಬ್ಬರನ ಶಿಫಾರಸ್ ಮಾಡಿದ್ರೆ, ಉದಾಹರಣೆಗೆ ಯೂರಿಯಾನ ಶಿಫಾರಸ್ ಮಾಡಿದ್ರೆ ನೀವು ಅದನ್ನ 3 ಟೈಮ್ ಕೊಡ್ಬೇಕಾಗುತ್ತೆ. ಅಂದ್ರೆ 33 kg, 33 kg, 33 kg ಈ ತರ ಭಾಗ ಮಾಡಿ ನೀವು 3 ಟೈಮ್ ಕೊಡ್ಬೇಕಾಗುತ್ತೆ. ಯಾವ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಮೇ ಜೂನ್ ಟೈಮ್ ಸರ್, ಈಗ ಪ್ರೀ ಮಾನ್ಸೂನ್ ಅಂತ ಕರಿತೀವಲ್ಲ, ಮೇ ಜೂನ್ ಟೈಮ್ ಅಲ್ಲಿ ಒಂದು, ಮತ್ತೆ ಆಗಸ್ಟ್ ಟೈಮ್ ಅಲ್ಲಿ ಒಂದು, ಮತ್ತೆ ಪೋಸ್ಟ್ ಮಾನ್ಸೂನ್ ಅಂತೀವಲ್ಲ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಟೈಮ್ ಅಲ್ಲಿ ಕೊಡ್ಬೇಕಾಗುತ್ತೆ. ನಾವು ಯಾಕೆ ಈ ತರ ಗೊಬ್ಬರ ಕೊಡ್ಬೇಕು ಅಂದ್ರೆ, ಈಗ ಉದಾಹರಣೆ ನಮಗೆ ಈಗ ಒಂದು ದಿನದ ಊಟನ ನಮಗೆ ಒಂದೇ ಸತಿ ಕೊಟ್ಟೆ, ಬೆಳಿಗ್ಗೆ ಟೈಮ್ ಕೊಟ್ಟೆ, ನಾವು 3 ಊಟ ಒಂದೇ ಟೈಮ್ ಊಟ ಮಾಡಕ್ಕಾಗಲ್ಲ, ಯಾಕೆಂದ್ರೆ ನಮ್ಗೆ ಎಷ್ಟೇ ಕಷ್ಟ ಅಂತೀವಿ ಉಳಿದಿದ್ನ ಅದು ವೇಸ್ಟ್ ಆಗುತ್ತೆ. ಹಾಗೆ ಸಹ ಗಿಡಕ್ಕೂ ಅಷ್ಟೇ, ನೀವು ವರ್ಷ ಪೂರ್ತಿ ಗೊಬ್ಬರನ ನೀವು ಒಂದೇ ಸತಿ ಕೊಟ್ರೆ ಗಿಡ ಅದಕ್ಕೆ ಒಂದ್ ಟೈಮ್ ಅಲ್ಲಿ ಎಷ್ಟೇ ಕಷ್ಟ ಅನ್ನುತ್ತೆ ಉಳಿದೆಲ್ಲ ವೇಸ್ಟ್ ಆಗುತ್ತೆ. ಪೋಷಕಾಂಶಗಳು ವೇಸ್ಟ್ ಆಗೋದನ್ನ ಅವಾಯ್ಡ್ ಮಾಡಕ್ಕೆ ಗೊಬ್ಬರಗಳನ್ನ ಈ ತರ 3 ಟೈಮ್ ಅಲ್ಲಿ ಕೊಡ್ಬೇಕಾಗುತ್ತೆ ಸರ್. ಇದಾದ್ಮೇಲೆ ಯಾವ ಮಣ್ಣಿಗೆ ಯಾವ ಗೊಬ್ಬರ ಕೊಡ್ಬೇಕು, ಯಾವ ಟೈಮ್ ಅಲ್ಲಿ ಯಾವ ಗೊಬ್ಬರ ಕೊಡ್ಬೇಕು ಮುಖ್ಯವಾಗುತ್ತೆ. ಈಗ ಉದಾಹರಣೆಗೆ ಸರ್, ಇಲ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ pH ಏರುಪೇರು ಇರುತ್ತೆ. ಅಂದ್ರೆ ಒಂದೊಂದ್ ಕಡೆ pH ರಸಸಾರ ಅಂತೀವಲ್ಲ, ಅದು 5.5 ಕಿಂತ ಕಡಿಮೆ ಇರುತ್ತೆ, ಒಂದೊಂದ್ ಕಡೆ 5.5 ಕಿಂತ ಜಾಸ್ತಿ ಇರುತ್ತೆ. ಈ pH ರಾಕ್ ಫಾಸ್ಫೇಟ್ ಅಂತ ತುಂಬಾ ಜನ ಬಳಕೆ ಮಾಡ್ತಾರೆ ಈ ಕಡೆ ರಂಜಕ ಪೋಷಕಾಂಶತೆಯನ್ನು ಪೂರೈಸಕ್ಕೆ. ಭೂಮಿಯ ರಸಸಾರ 5.5 ಕಿಂತ ಕೆಳಗಿದ್ರೆ ಮಾತ್ರ ರಾಕ್ ಫಾಸ್ಫೇಟ್ ನ ಹಾಕ್ಬೇಕಾಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ ರಸಸಾರ 5.5 ಕಿಂತ ಜಾಸ್ತಿ ಇತ್ತು ಅಂತೂ ರಾಕ್ ಫಾಸ್ಫೇಟ್ ಹಾಕ್ತಿದ್ರಿಂದ ಅದು ಗೊಬ್ಬರ ಕರಗಲ್ಲ ಸರ್. ಅದು ಮೇನ್ ಆಗಿ ಅದು 5.5 ಕಿಂತ ಕಡಿಮೆ ಇದ್ರೆ ಮಾತ್ರ ಕರಗುತ್ತೆ. ಯಾವ್ದೇ ಗೊಬ್ಬರ ಆಗ್ಲಿ, ನೀವು ಹಾಕಿರೋ ಗೊಬ್ಬರ ಆಗ್ಲಿ, ಅದ್ ಕರ್ಗದ್ಮೇಲೆ ಗಿಡ ಅದನ್ನ ಹೀರ್ಕೊಳತ್ತೆ, ಇಲ್ದೇನೆ ನೀವು ಹಾಕಿದ್ ವೇಸ್ಟ್ ಆಗುತ್ತೆ. ಸೊ ನೀವು ಇದನ್ನು ಗಮನ ಇಟ್ಕೊಬೇಕು. ರಾಕ್ ಫಾಸ್ಫೇಟ್ ನ ಬಳಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ರಸಸಾರ 5.5 ಕಿಂತ ಕಡಿಮೆ ಇರ್ಬೇಕು. ಆಗ್ಲೇ ಹೇಳಿದಂಗೆ ಮೂರ್ ಟೈಮ್ ಅಲ್ಲಿ ಆಗ್ತೈತಲ್ಲ, ಅಕಸ್ಮಾತ್ ನಿಮ್ದು ಭೂಮಿ ನಿಮ್ಮ ಭೂಮಿಯ ರಸಸಾರ 5.5 ಕಡಿಮೆ ಇತ್ತು ಅಂತ ಹೇಳಿದ್ರೆ, ಈಗ ನೀವು ಮೇಜರ್ ನಲ್ಲಿ ಹೋಗ್ತಿರಲ್ಲ, ಈ ಮೇಜರ್ ನಲ್ಲಿ ನೀವು ಬೇಕಾದ್ರೆ ರಾಕ್ ಫಾಸ್ಫೇಟ್ ಕೊಡ್ಬೋದು, ಅದ್ರ ಜೊತೆ ನೀವು ಯೂರಿಯಾ ಮತ್ತೆ ಎಂಒಪಿ ಕೊಡ್ಬೋದು, ಮತ್ತೆ ಆಗ್ಲೇ ಹೇಳಿದಂಗೆ ಲಘು ಪೋಷಕಾಂಶಗಳು ನಿಮ್ಮ ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ಕೊಡ್ಬೇಕಾಗತ್ತೆ. ಇದಾದ್ಮೇಲೆ ಈಗ ಮಿಡ್ ಮಾನ್ಸೂನ್ ಅಂತ ಕರಿತೀವಿ, ಅಂದ್ರೆ ಈಗ ಆಗಸ್ಟ್ ಟೈಮ್ ಅಲ್ಲಿ ನೀವು ಆ ಟೈಮ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ, ನೀವು ರಾಕ್ ಫಾಸ್ಫೇಟ್ ಆ ಟೈಮ್ ಅಲ್ಲಿ ಕೊಟ್ಟಲ್ಲ, ಈ ಟೈಮ್ ಅಲ್ಲಿ ಬೇಕಾದ್ರೆ ಯೂರಿಯಾ ಡಿಎಪಿ ಎಂಒಪಿನ ನೀವು ಕೊಡ್ಬೋದು, ಮತ್ತೆ ಅದರ ಜೊತೆ ಲಘು ಪೋಷಕಾಂಶಗಳು ಮತ್ತೆ ಸೆಕೆಂಡರಿ ಪೋಷಕಾಂಶಗಳು ಕೊಡ್ಬೋದು. ಮತ್ತೆ ಸರ್ ಮೇನ್ ಏನಂತ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಈ ಕಾಫಿ ಬೆಳೆ ಇದು ಕಾಫಿ ಕಾಯಿ ಇರುತ್ತಲ್ಲ ಅದು ಅಂದ್ರೆ ದಪ್ಪ ಆಗ್ತಿರುತ್ತೆ ಆ ಟೈಮ್. ಈ ಟೈಮ್ ಅಲ್ಲಿ ಏನಂತ ಹೇಳಿದ್ರೆ ಕಡಿಮೆ ಕಾಲಾವಧಿಯಲ್ಲಿ ಜಾಸ್ತಿ ಪ್ರಮಾಣದ ಗೊಬ್ಬರ ಬೇಕಾಗುತ್ತೆ ಗಿಡಕ್ಕೆ. ಸೊ ಈ ಟೈಮ್ ಅಲ್ಲಿ ನಾವು ಯಾವ್ದಾರ ಕಾಂಪ್ಲೆಕ್ಸ್ ಈಗ 90 ಇರ್ಬೋದು, ಮತ್ತೆ ತಪ್ಪಿದ್ರೆ ಪ್ಯಾಕ್ಟಂಪಸ್ ಇರ್ಬೋದು, ತಪ್ಪು 50 ಇರ್ಬೋದು, ಇದನ್ನ ಕೊಡಗಿಸುತ್ತೆ ಸರ್. ಮತ್ತೆ ನಾವು ಇಲ್ಲಿ ಒಂದು ಗಮನ ಇಟ್ಕೊಬೇಕು ಏನಂದ್ರೆ ಸರ್, ಈಗ ರೈತರು ಏನ್ ಮಾಡ್ತಾರೆ, ಈಗ ಕಾಂಪ್ಲೆಕ್ಸ್ ಗೊಬ್ಬರ ಆಗಿರುತ್ತಲ್ಲ ಇದನ್ನ ಹಾಕ್ಬಿಟ್ರೆ ಯೂರಿಯಾ ಎಂಒಪಿ ಹಾಕೋದಿಲ್ಲ ಇವ್ರು, ಅವರು ಅಂದ್ರೆ ಕಾಮನ್ ಆಗಿ ಹಾಕಲ್ಲ ಸರ್. ಇದು ಒಂದು ಸರಿಯಾದ ಪೋಷಕಾಂಶ ನಿರ್ವಹಣೆ ಆಗಲ್ಲ ಸರ್. ಯಾಕೆಂತ ಹೇಳಿದ್ರೆ ನೀವು ಈಗ 19 ಈಗ ಯಾವ್ದೇ ಗಿಡ ಆಗ್ಲಿ ಅದಕ್ಕೆ ಸಾರಜನಕ ಮತ್ತೆ ಪೊಟ್ಯಾಶ್ ಈ ರಂಜಕಕ್ಕಿಂತ ಜಾಸ್ತಿ ಬೇಕಾಗಿರುತ್ತೆ. ಸೊ ನೀವು ಈಗ ಬರೀ ಕಾಂಪ್ಲೆಕ್ಸ್ ಹಾಕಿದ್ರೆ ನಿಮ್ದು ರಂಜಕದ ಪೂರೈಕೆ ನೀವು ಮಾಡಬಹುದು, ಬಟ್ ನಿಮ್ದು ಸಾರಜನಕ ಮತ್ತೆ ಪೊಟ್ಯಾಶ್ನ ಪೂರೈಕೆ ಆಗಲ್ಲ. ಸೊ ಹಾಗಾಗಿ ನೀವು ಯಾವ್ದೇ ಕಾಂಪ್ಲೆಕ್ಸ್ ಬಳಸಿ ಅದ್ರ ಜೊತೆ ನೀವು ಸ್ವಲ್ಪ ಪ್ರಮಾಣದ ಸಾರಜನಕ ಅಂದ್ರೆ ಯೂರಿಯಾ ಆಗಿರ್ಬೋದು, ತಪ್ಪಿದ್ರೆ ಈಗ ಪೊಟ್ಯಾಶ್ ಅಂದ್ರೆ ಎಂಒಪಿ ಅಂತ ಕರಿತೀವಲ್ಲ, ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಕರಿತೀವಿ, ಈ ಗೊಬ್ಬರನ ನೀವು ಹಾಕ್ಬೇಕಾಗುತ್ತೆ. ಅಂದ್ರೆ ಹೇಳೋ ಉದ್ದೇಶ ಏನಂದ್ರೆ ನೀವು ಬರೇ ಕಾಂಪ್ಲೆಕ್ಸ್ ಹಾಕೋಂಗಿಲ್ಲ, ಕಾಂಪ್ಲೆಕ್ಸ್ ಜೊತೆ ನೀವು ಯೂರಿಯಾ ತಪ್ಪಿದ್ರೆ ಎಂಒಪಿನ ನೀವು ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ. ಇದಾದ್ಮೇಲೆ ಸರ್ ಇನ್ನೊಂದೇನಂದ್ರೆ ಒಂದು ಮೇಜರ್ ಆಗಿ ಯೂಸ್ ಮಾಡೋ ಗೊಬ್ಬರಗಳಂದ್ರೆ ಒಂದು ರಾಕ್ ಫಾಸ್ಫೇಟ್ ಮತ್ತೆ ಡಿಎಪಿ ಅಂತ ಯೂಸ್ ಮಾಡ್ತಾರೆ, ಅಂದ್ರೆ ರಂಜಕ ಗೊಬ್ಬರ. ಈಗ ರಾಕ್ ಫಾಸ್ಫೇಟ್ ಆಗ ಹೇಳಿದೆ ನಿಮ್ದು, ನಿಮ್ದು ರಸಸಾರ 5.5 ಕಡಿಮೆ ಇದ್ರೆ ಬಳಸಿ ಅಂತ. ಮತ್ತೆ ಡಿಎಪಿ ಬಂದ್ರೆ ಸರ್ ಮೇನ್ ಇದರಲ್ಲಿ ಏನ್ ಮುಖ್ಯವಾದ ಅಂಶ ಅಂದ್ರೆ, ಇದರಲ್ಲಿ ಸರ್ ಫಾಸ್ಫರಿಕ್ ಆಸಿಡ್ ಅಂತ ಒಂದು ಅಂಶ ಇರುತ್ತೆ. ಇದೇನ ಮಾಡುತ್ತೆ ಅಂದ್ರೆ ನಿಮ್ದು ಪಿಎಚ್ ಅಂದ್ರೆ ರಸಸಾರನ ಭೂಮಿಲಿ ಹಾಕಿದ ತಕ್ಷಣ ಕಡಿಮೆ ಮಾಡ್ತಾನೆ ಹೋಗುತ್ತೆ. ಸೊ ಏನಂತ ಹೇಳಿದ್ರೆ ನೀವು ಆದಷ್ಟು ಈ ಡಿಎಪಿ ಬಳಕೆನ ಕಡಿಮೆ ಮಾಡಿ, ಈಗಾಗಲೇ 3 ಸ್ಪಿಟ್ ಅಂತ ಹೇಳಿದ್ನಲ್ಲ ಅದು ಗೊಬ್ಬರದ, ಆ 3 ಸ್ಪಿಟ್ ಅಲ್ಲಿ ಬರೀ ಒಂದೇ ಸ್ಪಿಟ್ ಅಲ್ಲಿ ನೀವು ಡಿಎಪಿ ಯೂಸ್ ಮಾಡಿ, ಉಳಿದಿದ್ನ ಬೇಕಾದ್ರೆ ನೀವು ಫ್ಯಾಕ್ಟಂಪಸ್ಟ್ ತಪ್ಪಿದ್ರೆ ಬೇರೆ ಯಾವ್ದಾರ ಕಾಂಪ್ಲೆಕ್ಸ್ ನೀವು ಕೊಡ್ಬೋದು. ಏನಕ್ಕೆ ಅದೇ ಹೇಳಿದ್ನಲ್ಲ, ಮೇನ್ ಇದು ಡಿಎಪಿ ನಿಮ್ಮ ರಸಸಾರನ ಕಡಿಮೆ ಮಾಡುತ್ತೆ, 5.5 ಕಿಂತ ಇನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಇದೊಂದು ನೀವು ಗಮನದಲ್ಲಿ ಇಟ್ಕೊಂಬೇಕಾಗುತ್ತೆ ಸರ್. ಈಗ ಸರ್ ನಾನು ಈಗ 2 ಅಂಶಗಳನ್ನ ಹೇಳಿದೆ, ಒಂದು ಯಾವ್ದು ಸಮಯ ಮತ್ತೆ ಯಾವ್ದು ಗೊಬ್ಬರ ಅಂದ್ರೆ ಯಾವ ಗೊಬ್ಬರ ಆಯ್ಕೆ ಅಂತ ಹೇಳಿದೆ. ಈಗ ಯಾವ ಜಾಗದಲ್ಲಿ ಹಾಕ್ಬೇಕು, ಈಗ ಯಾವ ಜಾಗದಲ್ಲಿ ಅಂದ್ರೆ ಸರ್ ಈಗ ಯಾವ್ದೇ ಬೆಳೆ ಈಗ ಬುಡ ಇರುತ್ತಲ್ಲ ಸರ್, ಅಂದ್ರೆ ನೀವು ಈಗ ಸುಣ್ಣ ಚಲ್ತಿರಲ್ಲ, ಸುಣ್ಣ ಚಲ್ದಂಗೆ ಫುಲ್ ಎಕರೆಗೆ ನೀವು ಒಂದು ಫುಲ್ ಭೂಮಿಗೆ ನೀವು ಗೊಬ್ಬರನ ಚೆಲ್ಲಕ್ ಹೋಗ್ಬಿಡಿ. ಗೊಬ್ಬರನ ಬುಡದ ಪಕ್ಕ ಹಾಕ್ಬೇಕು. ಬುಡದ ಪಕ್ಕ ಅಂತ ಹೇಳಿದ್ರೆ ಈಗ ಬುಡ ಅಂತ ಹೇಳಿದ್ರೆ ಬುಡದ್ದು 1-1.5 ಅಡಿ ಅರ್ಧ ಜಾಗ ಇರ್ತದೆ ಸರ್, ಅಲ್ಲಿ ಸ್ವಲ್ಪ ಗುಣಿ ಮಾಡಿ ನೀವು ಗೊಬ್ಬರನ ಹಾಕಿ ಅದನ್ನ, ಯಾಕೆಂದ್ರೆ ಯಾಕೆ ಇಲ್ಲಿ 1-1.5 ಅಡಿ ಗ್ಯಾಪ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಆಕ್ಟಿವ್ ಬೇರುಗಳು ಅಂತೀವಿ, ಇದು ನಿಮ್ಮ ಗೊಬ್ಬರ ಏನ್ ಕರಗುತ್ತೆ ಅದನ್ನ ಬೇಗ ಇಟ್ಕೊಳ್ಳೋ ಶಕ್ತಿ ಇದಕ್ಕೆ ಜಾಸ್ತಿ ಇರುತ್ತೆ. ಅಂದ್ರೆ ಬುಡದಿಂದ 1-1.5 ಅಡಿ ದೂರದಲ್ಲಿ ಹಾಕ್ಬೇಕು. ದೂರದಲ್ಲಿ ಹಾಕ್ತಿರೋದು ಸರ್, ಅಂದ್ರೆ ಅಲ್ಲೇ ನಿಮ್ದು ಆಕ್ಟಿವ್ ರೂಟ್ಸ್ ಅಂತ ಹೇಳ್ತೀವಿ, ಆಕ್ಟಿವ್ ಬೇರ್ಗಳು ಇರ್ತವೆ, ಅದು ನಿಮ್ಮ ಗೊಬ್ಬರಗಳನ್ನ ಬೇಗ ಹಿಡ್ಕೊಳತ್ತೆ. ಸೊ ಈಗ ಏನ್ ಮಾಡ್ಬೇಕು, ಈಗ 1-1.5 ಅಡಿ ಇದನ್ ಬಿಟ್ಬಿಟ್ಟು ಹಾಕ್ತಿರಲ್ಲ, ಬುಡದಿಂದ ಜಾಗ ಬಿಟ್ಬಿಟ್ಟು ಹಾಕ್ತಿರಲ್ಲ, ಅವಾಗ ನೀವು ಸ್ವಲ್ಪ ಗುಣಿ ಮಾಡಾಕ್ಬೇಕು ಸರ್. ಗುಣಿ ಮಾಡಿ ಅದನ್ನ ಮಣ್ಣಿಂದ ಮುಚ್ಚಿ, ತಪ್ಪಿದ್ರೆ ತರಗೆಲೆಯಿಂದ ಮುಚ್ಚಿ. ಇದು ಈ ತರ ಮುಚ್ಚೋದ್ರಿಂದ ಏನು ಉಪಯೋಗ ಅಂದ್ರೆ ಸರ್, ಒಂದು ಈಗ ಡೈರೆಕ್ಟ್ ಮಳೆ ಬಿದ್ದು ಅದು ಕೊಚ್ಚೋಗೋದು ತಡೆಗಟ್ಬೋದು, ಈಗ ಅದು ಕೊಚ್ಕೊಂಡು ಹೋದ್ರೆ ನಿಮ್ಗೆ ವೇಸ್ಟ್, ನೀವು ಹಾಕಿದ್ದು ಪ್ರಯೋಜನ ಇಲ್ಲ. ಇನ್ನೊಂದೇನಂತ ಹೇಳಿದ್ರೆ ಡೈರೆಕ್ಟ್ ಈಗ ಸೂರ್ಯನ ಕಿರಣ ಬೀಳುತ್ತಲ್ಲ, ನೀವು ಗಮನಿಸಿರ್ಬೋದು, ಈಗ ನೀವು ಮನೆ ಅಥವಾ ಯೂರಿಯಾ ಬ್ಯಾಗ್ ಏನಾದ್ರು ಇಟ್ಟಿದ್ರೆ ಈಗ ಬಿಸಿಲು ಬಿದ್ದರೆ ಅದು ಸ್ಮೆಲ್ ಬರುತ್ತೆ, ಅಮೋನಿಯಾ ಸ್ಮೆಲ್ ಬರುತ್ತೆ. ಅಂದ್ರೆ ಅದೇನಿಲ್ಲ ಸರ್, ಅದು ಆವಿ ಆಗ್ತಾ ಹೋಗುತ್ತೆ, ಅಂದ್ರೆ ಅದರಲ್ಲಿ ನಿಮ್ದು ಸಾರಜನಕದ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಎಲೆ ಮುಚ್ಚೋದ್ರಿಂದ ಇದು ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಬೀಳದೆ ಇರೋ ಕಾರಣ ಆವಿ ಆಗೋದು ಕಡಿಮೆ ಆಗುತ್ತೆ. ಸೊ ಇವೆರಡು ಅಂಶ ಅಂದ್ರೆ ತರಗೆಲೆಗಳಿಂದ ಮುಚ್ಚೋದನ್ನ ಗಮನದಲ್ಲಿ ಇಟ್ಕೊಂಡು ಮುಚ್ಚಬೇಕಾಗುತ್ತೆ. ಈಗ ಸರ್ 3 ಕವರ್ ಆಯ್ತು, ಒಂದು ಟೈಮ್ ಕವರ್ ಆಯ್ತು, ಯಾವ ಗೊಬ್ಬರ ಕವರ್ ಆಯ್ತು, ಯಾವ ಜಾಗ ಕವರ್ ಆಯ್ತು, ಈಗ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂದ್ರೆ ಸರ್ ಇದು ತುಂಬಾ ಇಂಪಾರ್ಟೆಂಟ್. ಇದು ಸರ್ ಈಗ ನೀವು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಮೂರು ಮೇಜರ್ ಆಗಿ ಮೂರು ಅಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಂದು ನಿಮ್ಮ ಇದು ಮಣ್ಣಿನ ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಯಾವ ಬೆಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಬೆಳೆಯಲ್ಲಿ ಸಹ ಯಾವ ವೆರೈಟಿ ಹಾಕ್ತಿವಲ್ಲ ಅದ್ರ ಮೇಲೂ ಅದು ಡಿಪೆಂಡ್ ಆಗುತ್ತೆ ಸರ್. ಒಂದು ಉದಾಹರಣೆಗೆ ಈಗ ಒಬ್ಬರು ರೈತರ ಎರಡು ಬ್ಲಾಕ್ ಇದೆ, ಒಂದು ಬ್ಲಾಕ್ ಅಲ್ಲಿ ಅವ್ರು 20 ಬ್ಯಾಗ್ ಪ್ರತಿ ಎಕರೆಗೆ ಕೊಯ್ತಾರೆ ಗ್ರೀನ್ ಕಾಫಿನ, ಇನ್ನೊಂದಲ್ಲಿ 30 ಬ್ಯಾಗ್ ಕೊಯ್ತಿದ್ದಾರೆ. ಆಗ ನಾವು ಈಗ ಈ 20 ಬ್ಯಾಗ್ ಗ್ರೀನ್ ಕಾಫಿ ಏನಾಗುತ್ತೆ ಅದಕ್ಕೆ ಬೇರೆ ಗೊಬ್ಬರ ಶಿಫಾರಸಿದೆ, ಈಗ 30 ಬ್ಯಾಗ್ ಏನಾಗುತ್ತೆ ಅದಕ್ಕೆ ಬೇರೆ ಪ್ರಮಾಣದ ಬೇರೆ ರೇಟ್ ಅಂತೀವಿ, ಫರ್ಟಿಲೈಸರ್ ರೇಟ್ ಅಂತೀವಿ, ಅದು ಬೇರೆ ಪ್ರಮಾಣದಲ್ಲಿದೆ. ಈಗ ಉದಾಹರಣೆಗೆ ಈಗ ಯಾವ ರೈತರು ಯಾವ ಭೂಮಿಲಿ 25 ಬ್ಯಾಗ್ ಗ್ರೀನ್ ಕಾಫಿ ಕೊಯ್ತಿದ್ದಾರೆ ಅದಕ್ಕೆ ಸುಮಾರು 90% ಸಾರಜನಕ, 90 ಕೆಜಿ ಪ್ರತಿ ಎಕರೆಗೆ ಸಾರಜನಕ, 69 ಕೆಜಿ ಪ್ರತಿ ಎಕರೆಗೆ ರಂಜಕ, ಮತ್ತೆ 90 ಕೆಜಿ ಪೊಟ್ಯಾಶ್ ಬೇಕಾಗತ್ತೆ. ಇದ್ರ ಜೊತೆ ಈಗ ಸೆಕೆಂಡ್ರಿ ಮತ್ತೆ ಲಘು ಪೋಷಕಾಂಶಗಳನ್ನೆಲ್ಲ ಅದನ್ನ ಕೊಡ್ಬೇಕಾಗತ್ತೆ. ಈಗ ಅದೇ ನೀವು 30 ಬ್ಯಾಗ್ ಗ್ರೀನ್ ಕಾಫಿ ಕೊಯ್ತಿದ್ರೆ ಅದಕ್ಕೆ 100 ಕೆಜಿ ಪ್ರತಿ ಎಕರೆ ಅಷ್ಟು ಸಾರಜನಕ, 76 ಎಕರೆ ಪರ್ ಎಕರೆ ಅಂತೀವಲ್ಲ ಅದರಷ್ಟು ರಂಜಕ, ಮತ್ತು 100 ಕೆಜಿ ಪ್ರತಿ ಎಕರೆ ಅಷ್ಟು ಪೊಟ್ಯಾಶ್ನ ನೀವು MOP ಅಂತೀವಲ್ಲ ಅದನ್ನ ಕೊಡ್ಬೇಕಾಗತ್ತೆ. ಹಾಗೆ ಇದ್ರ ಜೊತೆ ಸೆಕೆಂಡರಿ ಮತ್ತೆ ಲಘು ಪೋಷಕಾಂಶಗಳ ಪೂರೈಕೆಯನ್ನು ನಾವು ನೀಡಬೇಕಾಗುತ್ತೆ. ತಾವು ಗಿಡದ ಬುಡದಿಂದ 1-1.5 ಅಡಿ ದೂರದಲ್ಲಿ ಕೊಡಬೇಕು ಅಂತ ಹೇಳಿದ್ರಿ, ಎಷ್ಟು ಆಳಕ್ಕೆ ಕೊಡಬೇಕಾಗತ್ತೆ ಗೊಬ್ಬರ? ಆಳ ಅಂತ ಹೇಳಿದ್ರೆ ಈಗ ಬಿದ್ಲಿಲ್ ಏನೊಂದು ಏಟ್ ಹಾಕ್ತೀರಾ ನೋಡಿ, 5-10 cm ಅಂತ ಹೇಳ್ಬೋದು ಸರ್, ಅಷ್ಟೇ ಸಾಕು, ಅದು ತುಂಬಾ ಆಳನೂ ಬೇಡ, ಅಷ್ಟಿದ್ರೆ ಸಾಕು. ಅದೇ ಮೇನ್ ಆಗಿ ಕರ್ಗೆಲೆ ತಪ್ಪದೆ ಮಣ್ಣಿಂದ ಮುಚ್ಚಬೇಕಾಗುತ್ತೆ, ಇದನ್ನ ತುಂಬಾ ಗಮನದಲ್ಲಿ ಇಟ್ಕೊಬೇಕಾಗ ಸರ್. ಅಂದ್ರೆ ಒಂದು 10 cm ಅಥವಾ 4 inches ಅಷ್ಟು ಆಳಕ್ಕಿದ್ರೆ ಸಾಕಾಗತ್ತೆ. ಈ ಅರೇಬಿಕಾ ಮತ್ತೆ ರೋಬಸ್ಟಾಕ್ ಏನಾದ್ರೂ ಬೇರೆ ಬೇರೆ ಕೊಡ್ಬೇಕಾಗತ್ತ? ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಕಾಫಿ ಬೋರ್ಡ್ ರೆಕಮೆಂಡೇಶನ್ ಯೂಸ್ ಮಾಡ್ತಿದ್ದೀವಿ ಸರ್. ಇದರಲ್ಲಿ ಆತರ ವ್ಯತ್ಯಾಸ ಏನಿಲ್ಲ, ಮೇನ್ ಆಗಿ ಮಣ್ಣಿನ ಫಲವತ್ತತೆ, ಅದು ಮತ್ತೆ ಎಷ್ಟು ಬ್ಯಾಗ್ ಕಾಫಿ ಕೊಯ್ತಿದ್ದೀರಾ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ ಸರ್. ಈ ತರ ವೆರೈಟಿ ಮೇಲೆ ಬೇರೆ ಬೇರೆ ಶಿಫಾರಸಿಲ್ಲ ಸರ್. ಯಾವ ಸಮಯದಲ್ಲಿ ಮಣ್ಣು ಪರೀಕ್ಷೆಯನ್ನ ನಮ್ಮ ರೈತ ಬಾಂಧವರು ಮಾಡಿಸ್ಕೋಬೇಕಾಗತ್ತೆ? ಕಾಫಿ ಕೊಯ್ದಾದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ಬೋದು. ಈಗ ಸರಿಯಾದ ಸಮಯ ಅಂತ ಹೇಳಿದ್ರೆ ಈಗ ನವೆಂಬರಿಂದ ಫೆಬ್ರವರಿ ಅಂತ ಹೇಳ್ಬೋದು ಸರ್. ಯಾಕೆ ಅಂತ ಹೇಳಿದ್ರೆ ಪ್ರೀ ಬ್ಲಾಸಮ್ ನೀರಾವರಿ ಕೊಡ್ತೀರಾ, ಇರಿಗೇಷನ್ ಅಂತ ಹೇಳ್ತೀವಿ, ಪ್ರೀ ಬ್ಲಾಸಮ್ ಇರಿಗೇಷನ್ ಕೊಡ್ತಿರಲ್ಲ, ಅದಕ್ಕಿಂತ ಮುಂಚೆನೆ ಸುಣ್ಣ ಹಾಕ್ಬೇಕಾಗುತ್ತೆ. ಹಾಗಾಗಿ ನವೆಂಬರಿಂದ ಫೆಬ್ರವರಿ ಟೈಮ್ ಅಲ್ಲಿ ಮಣ್ಣನ್ನ ಕೋಳಿಕೊಪ್ಪಾಗಿ ತಂದು ಕೊಟ್ರೆ ನಿಮಗೆ ಅಲ್ಲೇಳ್ದನ್ನ ಸುಣ್ಣ ಹಾಕ್ಬೇಕು ಅಂತ, 2 ದಿನದಲ್ಲಿ ಇಷ್ಟು ಪ್ರಮಾಣ ಸುಣ್ಣ ಹಾಕ್ಬೇಕು ಅಂತ ಒಂದು ಹೇಳ್ತೀವಿ. 2 ದಿನದಲ್ಲಿ ಮಣ್ಣು ಮಾದರಿ ಕೊಟ್ಟು ಒಂದು 20 ದಿನದೊಳಗೆ ಮಣ್ಣು ಆರೋಗ್ಯ ಚೀಟಿನ ಕೊಡ್ತೀವಿ ಸರ್. ಅದರಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ, ಯಾವ ಗೊಬ್ಬರ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಮತ್ತೆ ಎಷ್ಟು ಫಿಟ್ ಅಂತ ಹೇಳ್ತೀವಿಲ್ಲ 3 ಸ್ಪಿಟ್ಟು, ತಪ್ಪರೆ ನೀವು 4 ಟೈಮ್ ಅಲ್ಲಿ ಹಾಕ್ತೀವಿ ಅಂದ್ರೆ 4 ಸ್ಪಿಟ್ಟಿಗೆ ನಾವು ಡಿವೈಡ್ ಮಾಡಿ ಕೊಡ್ತೀವಿ ಸರ್. ಇನ್ನ ಕಾಫಿ ತೋಟಗಳಿಗೆ ನಾವು ಸುಣ್ಣವನ್ನ ಯಾಕಾಗಿ ಹಾಕ್ಬೇಕಾಗತ್ತೆ, ಸುಣ್ಣದ ಮಹತ್ವ ಏನು ಅಂತೀರಿ? ಸರ್ ಇದು ರಸಸಾರ ಅಂತ ಕೇಳಿರ್ಬೋದು, PH ಆಯಿಲ್ PH ಅಂತ ಇರ್ತೀವಿ, ಇದು 0-14 ತನಕ ಇರ್ತದೆ ಅದ್ರದ್ದು ಒಂದು ವ್ಯಾಲ್ಯೂಸ್ ಅಂತೀವಲ್ಲ. ಅದು 6 ಕಡಿಮೆ ಇದ್ರೆ ಆಮ್ಲ ಮಣ್ಣು, 6-7 ಇದ್ರೆ ನಾರ್ಮಲ್ ಒಳ್ಳೆ ಮಣ್ಣು, ಈಗ 7 ಮೇಲಿದ್ರೆ ಉಪ್ಪು ಮಣ್ಣು ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಏನಂದ್ರೆ ಯೂಶಲಿ ರಸಸಾರ 6-7 ಇದ್ರೆ ಎಲ್ಲಾ ಬೆಳೆಗಳಿಗೂ ಸೂಕ್ತ ಆಗುತ್ತೆ ಸರ್. ಹಾಗಾಗಿ ನಾವು ಇದನ್ನ ಕಾಪಾಡ್ಬೇಕು. ಈಗ ಕಾಫಿ ಬೆಳೆಗೆ ಬಂದ್ರೆ ರಸಸಾರ ಅನ್ನಲ್ಲ, ಇದು 5.5-6.5 ಇದ್ರೆ ತುಂಬಾ ಒಳ್ಳೇದು ನಮಗೆ. ಯಾಕೆಂದ್ರೆ ಈ ರೇಂಜ್ ಅಲ್ಲಿ ರಸಸಾರ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಾ ಗೊಬ್ಬರಗಳು ಸರಿಯಾದ ಪ್ರಮಾಣದಲ್ಲಿ ಭೂಮಿಯಲ್ಲಿ ಕರಗಿ ಗಿಡ ಅದನ್ನ ಹೀರ್ಕೊಳ್ಳೋ ಒಂದು ಕೆಪಾಸಿಟಿ ಚೆನ್ನಾಗಿರುತ್ತೆ. ಕೊಡಗು ಜಿಲ್ಲೆಯಲ್ಲಿ ಅಧಿಕ ಪ್ರಮಾಣದ ಮಳೆ ಬೀಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಕ್ಯಾಟಯನ್ಸ್ ಅಂತ ಕರಿತೀವಿ, ಈಗ ಕ್ಯಾಲ್ಸಿಯಂ ಇರ್ಬೋದು ಮೆಗ್ನೀಸಿಯಂ ಇರ್ಬೋದು, ಇದು ಲೀಚ್ ಔಟ್ ಆಗುತ್ತೆ ಭೂಮಿಯಿಂದ, ಅದು ಕೆಳಗೆ ಬಸ್ತೋಗ್ಬಿಡುತ್ತೆ. ಹಾಗಾಗಿ PH ರಸಸಾರ ಏನಂತ ಹೇಳ್ತೀವಿ ಅದು ತುಂಬಾ ಕಡಿಮೆ ಇರುತ್ತೆ. ಒಂದೊಂದ್ ಕಡೆ ನಾವು ಮಣ್ಣು ಪರೀಕ್ಷೆ ಆದ ಮಾಡ್ತೀವಲ್ಲ ಅಲ್ಲಿ ನೋಡಿದ್ರೆ ಒಂದೊಂದು 4 ತನಕ ಹೋಗಿದೆ, ಅಂದ್ರೆ PH 4, ಬಟ್ ಗಿಡಕ್ ಬೇಕಾಗಿದ್ದು 5.5-6. ಏನ ಈಗ ಆಮ್ಲ ಮಣ್ಣನ್ನ ನಮ್ಮ ದೇಹದ ಗ್ಯಾಸ್ಟಿಕ್ ಅಂತ ಕರಿತೀವಲ್ಲ ಸರ್, ಫರ್ಟಿಲಿಟಿ ಅಂತ ಕರಿತೀವಲ್ಲ, ಅದಕ್ಕೆ ಬೇಕಾದ್ರೆ ಹೋಲಿಸ್ಬೋದು. ಹೇಗೆ ಅಂದ್ರೆ ಒಂದು ಉದಾಹರಣೆಗೆ ನಮಗೆ ಗ್ಯಾಸ್ಟಿಕ್ ಆಗಿರುತ್ತಲ್ಲ, ಆ ಟೈಮಲ್ಲಿ ನಾವು ಯಾವ್ದೇ ಆಹಾರ ತಗೊಂಡ್ರು ಅದು ಜೀರ್ಣ ಆಗಲ್ಲ, ಅಜೀರ್ಣ ಆಗುತ್ತೆ. ಹಾಗೆ ಸಹ ಈಗ ನಿಮ್ದು ಭೂಮಿಯ PH 5.5 ಕಡಿಮೆ ಇತ್ತು ಅಂದ್ರೆ ಈ ಕಾಫಿ ಬೆಳೆಗೆ ನೀವ್ ಏನೇ ಗೊಬ್ಬರ ಹಾಕಿದ್ರು ಅದು ಸಂಪೂರ್ಣವಾಗಿ ಕರ್ಗಲ್ಲ. ಅದೇನ್ ಮಾಡುತ್ತೆ, ಈಗ ಐರನ್ ಮತ್ತೆ ಅಲ್ಯೂಮಿನಿಯಂ ಅಂತ ಎರಡು ಅಯಾನ್ಸ್ ಗಳು ಬರ್ತವೆ, ಅದ್ರ ಜೊತೆ ರಿಯಾಕ್ಟ್ ಆಗಿ ಪ್ರತಿಕ್ರಿಯೆ ಹೊಂದಿ ಅದು ನಿಮ್ಮ ಕಾಂಪ್ಲೆಕ್ಸ್ ನ ಫಾರ್ಮ್ ಮಾಡುತ್ತೆ, ಅವಾಗ ಅದು ಕರ್ಗಲ್ಲ. ಈಗ ಆಗ ಹೇಳ್ದಂಗೆ ಯಾವ್ದೇ ಗೊಬ್ಬರ ಆಗ್ಲಿ ಮೊದಲು ಕರಗ್ಬೇಕು, ಕರ್ಗಿದ್ರೆ ಅದು ಗಿಡ ತಗೊಳಕ್ ಸಾಧ್ಯ. ಈಗ ಅದು PH 5.5 ಕಡಿಮೆ ಇದ್ರೆ ನೀವು ಯಾವ್ದೇ ಗೊಬ್ಬರ ಹಾಕೋದು ಅದು ಕರ್ಗಲ್ಲ, ಸೊ ಅದು ಗಿಡಕ್ಕೆ ಸಿಗಲ್ಲ. ನೀವು ಏನೇ ಪೋಷಕಾಂಶಗಳ ನಿರ್ವಹಣೆ ಮಾಡಿ ಬಟ್ ನಿಮ್ಮ PH ಅಂದ್ರೆ ನಿಮ್ಮ ಮಣ್ಣಿನ ರಸಸಾರನ ನೀವು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಏನೇ ಗೊಬ್ಬರ ಹಾಕೋದು ಅದು ವ್ಯರ್ಥವಾಗುತ್ತೆ. ಹಾಗಾಗಿ ನಾವು ಇದನ್ನ ಮಾಡ್ಬೇಕಾಗತ್ತೆ. ಲೈನಿಂಗ್ ಅಂತ ಅದನ್ನ ಮಾಡ್ಬೇಕಾಗತ್ತೆ. ಈಗ ಲೈನಿಂಗ್ ಅಂದ್ರೆ ಸರ್ ಯಾವ ಸಮಯ ಅಂತ ಹೇಳಿದ್ರೆ ಕಾಫಿಗೆ ಮೇನ್ ಆಗಿ ಈಗ ನೀವು ಪ್ರೀ ಬ್ಲಾಸಮ್ ಇರಿಗೇಷನ್ ಅಂತ ಕೊಡ್ತಿರಲ್ಲ ಸರ್, ಈಗ ಹೂ ಕಟ್ಟಕ್ಕೆ ಹೂ ಆಗಕ್ಕೆ ನೀರ್ ಕೊಡ್ತಿರ್ಲ, ನೀರ್ ಕೊಡಕ್ಕಿಂತ ಒಂದು ಎರಡ್ ಮೂರ್ ದಿನ ಮುಂಚೆ ನೀವು ಸುಣ್ಣ ಹಾಕ್ಬೇಕಾಗುತ್ತೆ. ಆ ಸುಣ್ಣ ಹಾಕಿ ಆಮೇಲೆ ನೀವು ನೀರ್ ಕೊಡ್ಬೇಕಾಗುತ್ತೆ. ಕೆಲವೊಂದು ರೈತ ಏನ್ ಮಾಡ್ತಾರೆ, ಮೊದ್ಲು ನೀರ್ ಬಿಟ್ಬಿಟ್ಟು ಆಮೇಲೆ ಸುಣ್ಣ ಹಾಕ್ತಾರೆ. ಈ ತರ ಮಾಡಕ್ ಹೋಗ್ಬೇಡಿ. ಮತ್ತೆ ಸುಣ್ಣ ಹಾಕಿ ನೀರ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಮೊದ್ಲು ಸುಣ್ಣ ನೀವು ಮೊದ್ಲು ಹಾಕ್ತೀರಾ, ಆಗ ಭೂಮಿ ಮೇಲ್ಪದರದ ಮೇಲೆ ರಿಯಾಕ್ಟ್ ಆಗುತ್ತೆ. ಆಮೇಲೆ ನೀವು ಸುಣ್ಣ ನೀರೇ ಕೊಡೋದ್ರಿಂದ ಅದು ಸ್ವಲ್ಪ ಒಳಗೆ ಇಳಿಯುತ್ತೆ, ಅದು ಅಲ್ಲೂ ಮತ್ತೆ ಅದು ರಿಯಾಕ್ಟ್ ಆಗಿ ಅದನ್ನ ಪಿ ಎಚ್ ನ ಜಾಸ್ತಿ ಮಾಡಕ್ ನೋಡುತ್ತೆ, ನಿಮ್ಮ ರಸಸಾರನ ಜಾಸ್ತಿ ಮಾಡಕ್ಕೆ ನೋಡುತ್ತೆ. ಸೊ ಹಾಗಾಗಿ ಮೊದ್ಲು ಸುಣ್ಣ ಹಾಕಿ ಅದ್ ಹಾಕಿ ಒಂದು ಮೂರಿಂದ ನಾಲ್ಕು ತಿಂಗಳೊಳಗೆ ನೀವು ಇರಿಗೇಷನ್ ನ ಕೊಡ್ಬೋದು. ಮತ್ತೆ ಇದಾದ್ಮೇಲೆ ನೀವು ಸುಣ್ಣ ಹಾಕ್ಬೇಕು, ಯಾವ ಸುಣ್ಣ ಹಾಕ್ಬೇಕು ಅಂತ ಹೇಳಿದ್ರೆ ಸರ್, ಈಗ ಸುಣ್ಣದಲ್ಲಿ ಸಾಕಷ್ಟು ಇಂಪ್ಯೂರಿಟಿ ಅಂತೀವಿ, ಅದು ಅಂದ್ರೆ ಕಲುಷಿತ ಸುಣ್ಣಗಳು ತುಂಬಾ ಬರ್ತದೆ. ಸೊ ನೀವು ಯಾವ್ದೇ ಸುಣ್ಣ ಆಗ್ಲಿ ಒಂದ್ಸತಿ ಸುಣ್ಣದ ಪರೀಕ್ಷೆ ಮಾಡ್ಸ್ಕೋಬೇಕಾಗುತ್ತೆ. ಸುಣ್ಣದ ಪರೀಕ್ಷೆ ಮಾಡಿ ಸುಣ್ಣ ಹಾಕಿ, ಮತ್ತೆ ಸುಣ್ಣ ಹಾಕ್ಬೇಕಾದ್ರು ಅಷ್ಟೇ. ಈಗ ಈಗ ಈ ವರ್ಷ ನೀವು ಅಗ್ರಿಕಲ್ಚರ್ ಲೈಮ್ ಅಂತ ಇರ್ತೀವಲ್ಲ, ಆ ಸುಣ್ಣ ಹಾಕಿದ್ರೆ ನೆಕ್ಸ್ಟ್ ವರ್ಷ ನೀವು ಡೋಲೋಮೈಟ್ ಹಾಕಿ, ಮತ್ತೆ ಅದ್ರ ನೆಕ್ಸ್ಟ್ ವರ್ಷ ಅಗ್ರಿಕಲ್ಚರ್ ಲೈಮ್ ಹಾಕಿ, ಅಂದ್ರೆ ಬರೇ ಅಗ್ರಿಕಲ್ಚರ್ ಲೈಮ್ ಹಾಕ್ಬೇಡಿ, ಬರೇ ಡೋಲೋಮೈಟ್ ಹಾಕ್ಬೇಡಿ. ಒಂದ್ ವರ್ಷ ಇದಾಗ್ತದೆ, ನೆಕ್ಸ್ಟ್ ವರ್ಷ ಚೇಂಜ್ ಮಾಡಿ, ಆತರ ಆಲ್ಟರ್ನೇಟಿವ್ ಆಗಿ ನೀವು ಚೇಂಜ್ ಮಾಡ್ತಾ ಹೋಗ್ಬೇಕು ಸರ್. ಈಗ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ತಾವ್ ಹೇಳಿದ್ರಿ ಮೊದ್ಲು ಸುಣ್ಣ ಹಾಕಿ ಆಮೇಲೆ ಹೂವಿನ ಒಂದು ನೀರಾವರಿಯನ್ನ ಕೊಡಬೇಕು ಅಂತ. ಈಗ ಆ ಸಂದರ್ಭದಲ್ಲಿ ಮಣ್ಣಲ್ಲಿ ತೇವಾಂಶ ಇದ್ರೆ ಸುಣ್ಣ ಹಾಕ್ಬಹುದು, ಈಗ ಒಣ ಮಣ್ಣಿಗೆ ನಾವು ಸುಣ್ಣ ಹಾಕೋದಕ್ಕೆ ಸಾಧ್ಯ ಆಗುತ್ತಾ? ಸ್ವಲ್ಪ ತೇವಾಂಶ ಇದ್ರೆ ಬೆಟರ್ ಆಗುತ್ತೆ ಸರ್, ಅಂದ್ರೆ ಅದು ರಿಯಾಕ್ಟ್ ಆಗ್ಬೇಕು ಅಂದ್ರೆ ಭೂಮಿಲಿ ಅದ್ ತೇವಾಂಶ ಇರ್ಲೇಬೇಕಾಗುತ್ತೆ. ತೇವಾಂಶ ಇರ್ಲೇಬೇಕಾಗುತ್ತೆ. ಹೂ ನೀರಾವರಿ ಕೊಟ್ಟ ಮೇಲೆ ಸುಣ್ಣ ಹಾಕಿದ್ರೆ ಅವಾಗ ಸ್ವಲ್ಪ ಮಟ್ಟಿಗೆ ತೇವಾಂಶ ಇದ್ದೇ ಇರುತ್ತೆ, ಅದರಿಂದ ಏನ್ ತೊಂದರೆ ಏನಾದ್ರೂ ಆಗುತ್ತಾ ಹೂ ನೀರಾವರಿ ಕೊಟ್ಟಮೇಲೆ ಸುಣ್ಣ ಹಾಕಿದ್ರಿಂದ? ತೊಂದ್ರೆ ಏನಂದ್ರೆ ಸರ್, ಈಗ ನೀವು ಬ್ಯಾಕಿಂಗ್ ಕೊಟ್ಟೆ ಒಳ್ಳೇದು. ಈಗ ನೀವು ಪ್ರೀ ಬ್ಲಾಸಮ್ ಕೊಟ್ಟು ಬ್ಯಾಕಿಂಗ್ ಇರಿಗೇಷನ್ ಕೊಡ್ತಿರಲ್ಲ, ಅದು ಕೊಟ್ಟು ಒಳ್ಳೇದು ಸರ್. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಅಕಸ್ಮಾತ್ ನೀರ್ ಕೊಟ್ಬಿಟ್ಟು ಸುಣ್ಣ ಹಾಕ್ತೀರಾ ತಿಳ್ಕೊಳ್ಳಿ, ನೀವು ಬ್ಯಾಕಿಂಗ್ ಕೊಡಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸುಣ್ಣ ಹಾಕಿದ್ದು ಒಂದೊಂದ್ಸರಿ ಗಂಟು ಆಗ್ಬಿಡುತ್ತೆ, ಆ ಟೈಪ್ ಆಗುತ್ತೆ. ಬಟ್ ನೀವು ಬ್ಯಾಕಿಂಗ್ ಕೊಟ್ಟು ಏನಾಗುತ್ತೆ, ಆ ಗಂಟಾಗಿದ್ದು ಮತ್ತೆ ಅದು ನೀರ್ ಬಿದ್ದು ಕರಗುತ್ತೆ. ಹಾಗಾಗಿ ನಾವು ಯೂಶುವಲಿ ಏನ್ ರೆಫರ್ ಮಾಡ್ತೀವಿ ಅಂದ್ರೆ, ಸುಣ್ಣ ಹಾಕಿ ಅದೇ ಎರಡರಿಂದ ಮೂರ್ ದಿನ, ತುಂಬಾ ಟೈಮ್ ಕೊಡೋದಲ್ಲ ಸರ್, ಎರಡರಿಂದ ಮೂರ್ ದಿನದೊಳಗೆ ನೀವು ನೀರಾವರಿ ಕೊಟ್ರೆ ಸೂಕ್ತವಾಗಿದೆ ಸರ್. ಇದು ಅಂದ್ರೆ ಅದು ಮಣ್ಣಲ್ಲಿ ಬೆರೆಸಬೇಕಾಗತ್ತೋ ಅಥವಾ ಮಣ್ಣಿನ ಮೇಲೆ ಎರಚಿದ್ರೆ ಸಾಕಾಗುತ್ತೆ? ಅದೇ ಹೇಳಿದ್ನಲ್ಲ, ಮಣ್ಣ ಮೇಲೆ ಅದನ್ನ ಅದು ತುಂಬಾ ಲೇಬರಿಯಸ್ ಆಗುತ್ತೆ ಸರ್. ಈಗ ನೀವು ಮಣ್ಣಲ್ಲೆಲ್ಲ ಇದು ಅಂದ್ರೆ ಆಕ್ಚುಲಿ ಅಂದ್ರೆ ಕರೆಕ್ಟ್ ಆಗಿರೋ ಪ್ರೊಸೀಜರ್ ಅಂದ್ರೆ, ನೀವು ಮಣ್ಣಲ್ಲಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಅದನ್ನ. ಬಟ್ ಈಗ ತುಂಬಾ ಅದು ತುಂಬಾ ಲೇಬರ್ ಓರಿಯೆಂಟೆಡ್ ಇರೋದ್ರಿಂದ, ನೀವು ಏನ್ ಮಾಡ್ಬೇಕು, ನಾನು ಹೇಳ್ದಂಗೆ ಸುಣ್ಣ ಹಾಕ್ಬಿಟ್ಟು ಆಮೇಲೆ ನೀವು ಇರಿಗೇಷನ್ ಕೊಟ್ಟರೆ ಇದು ಸೂಕ್ತ ಸರ್. ನೀರು ಕೆಳಗಿಳಿಬೇಕಾದ್ರೆ ಸುಣ್ಣನು ನಿಮ್ಮ ಭೂಮಿ ಜೊತೆ ಮಿಕ್ಸ್ ಆಗುತ್ತೆ. ನೀವು ಈಗ ಸುಣ್ಣ ಹಾಕ್ತೀವಲ್ಲ, ಅಟ್ಲೀಸ್ಟ್ ಒಂದ್ರಿಂದ ಒಂದೂವರೆ ತಿಂಗಳಷ್ಟು ಗ್ಯಾಪ್ ಕೊಟ್ಟು ನೀವು ಗೊಬ್ಬರ ಹಾಕ್ಬೇಕು. ಯಾವ್ದಾರ ಗೊಬ್ಬರ ಇರುವುದು, ಈಗ ಅಂದ್ರೆ ರಸಗೊಬ್ಬರ ಇರ್ತೀವಲ್ಲ, ಯಾಕೆಂದ್ರೆ ನೀವು ಸುಣ್ಣ ಜೊತೆ ತಪ್ಪರೆ ಸುಣ್ಣ ಹಾಕಿದ ತಕ್ಷಣ ನೀವು ಹಾಕೋದ್ರಿಂದ ಆ ಸುಣ್ಣ ಜೊತೆ ಎಲ್ಲ ರಿಯಾಕ್ಟ್ ಆಗುತ್ತೆ, ಗೊಬ್ಬರಗಳು ರಿಯಾಕ್ಟ್ ಆಗಿ ಕರಗಲ್ಲ, ಹಂಗಾಗಿ ನಿಮ್ಗೆ ಗಿಡಗಳ ತಗೊಳಕ್ಕೆ ಆಗಲ್ಲ. ಸೊ ಅಟ್ಲೀಸ್ಟ್ ಒಂದ್ ಮಂತ್ ಆರು ನೀವು ಗ್ಯಾಪ್ ಕೊಡ್ಬೇಕಾಗುತ್ತೆ, ಇದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ಈ ಕಾಫಿ ಬೆಳೆನಲ್ಲಿ ಕೊಟ್ಟಿಗೆ ಗೊಬ್ಬರದ ಮಹತ್ವ ಏನು ಅಂತೀರಿ? ಈಗ ನೀವು ರಸಗೊಬ್ಬರಕ್ಕೆ ಬಂದ್ರೆ, ಈಗ ಆಗ್ಲೇ ಹೇಳಿದ್ನಲ್ಲ, ಈಗ ಯೂರಿಯಾ ಹಾಕಿದ್ರೆ ಬರೇ ಸಾರಜನಕ ಸಿಗುತ್ತೆ, ಡಿಎಫ್ಎ ಹಾಕಿದ್ರೆ ರಂಜಕ ಸಾರಜನಕ, ಪೊಟ್ಯಾಶ್ ಹಾಕಿದ್ರೆ ಎಂಒಪಿ ಹಾಕಿದ್ರೆ ಬರೀ ಪೊಟ್ಯಾಶ್ ಸಿಗುತ್ತೆ ಸರ್. ಬಟ್ ನಮ್ಮ ಗಿಡಕ್ಕೆ 17 ತರಹದ ಪೋಷಕಾಂಶಗಳ ಅವಶ್ಯಕತೆ ಇದೆ. ಹಾಗಾಗಿ ಈ ಗೊಬ್ಬರದ ಮಹತ್ವ ಏನಂದ್ರೆ ಸರ್, ಈಗ ಈ 17 ತರಹದ ಗಿಡಕ್ಕೆ ಯಾವ ಪೋಷಕಾಂಶಗಳು ಬೇಕಲ್ಲ, ಈ 17 ರೀತಿಯ ಪೋಷಕಾಂಶಗಳು ನಿಮ್ಮ ಗೊಬ್ಬರದಲ್ಲಿ ಇರುತ್ತೆ ಸರ್. ಹಾಗಾಗಿ ನೀವು ಗೊಬ್ಬರ ಹಾಕೋದು ಸೂಕ್ತ. ನಮ್ಮ ಹಿಂದಿನ ಕಾಲದ ರೈತರೆಲ್ಲ ದನಗಳನ್ನ ಸಾಕ್ತಿದ್ರು. ಅದರದ್ದು ಮೇನ್ ಉದ್ದೇಶ ಅಂದ್ರೆ, ಒಂದು ನಿಮ್ಮ ಒಂದು ಹಾಲಿನ ಉತ್ಪಾದನೆಗೆ, ಇನ್ನೊಂದು ಸರ್ ಗೊಬ್ಬರಕ್ಕೋಸ್ಕರ. ಈಗ ಉದಾಹರಣೆಗೆ, ಈಗ ನೀವು ಭತ್ತದ ಹುಲ್ಲು ಏನಾದ್ರು ಇರುತ್ತಲ್ಲ, ಅದನ್ನ ನೀವು ಭೂಮಿಲಿ ಹಂಗೆ ಬಿಟ್ರೆ ಸುಮಾರು ತಿಂಗಳು ಬೇಕದು ಕರ್ಗಕ್ಕೆ. ಅದೇ ನೀವು ಹಸುಗೆ ನೀಡಿದ್ರೆ ಅದು ಮರುದಿನವೇ ತಪ್ಪರೆ ಒಂದು ಅರ್ಧದಿಂದಲೇ ನಿಮಗೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇದ್ರ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಜನಗಳಿಗೆ ಅಂದ್ರೆ ಗೊಬ್ಬರದ ಮಹತ್ವತೆ ಗೊತ್ತಿತ್ತು, ಹಾಗಾಗಿ ಅವರು ದನಗಳನ್ನ ಸಾಕ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ, ದನಗಳ ಸಂಖ್ಯೆ ಸಾಕುವ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಅಟ್ಲೀಸ್ಟ್ ನೀವು 2 ವರ್ಷಕ್ಕಾದ್ರೂ ಒಮ್ಮೆ 2-3 ಟನ್ ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆಗೆ ಹಾಕೋಕೆ ನಾವು ಶಿಫಾರಸು ಮಾಡ್ತೀವಿ ಸರ್. ಅಕಸ್ಮಾತ್ ಇದೇನ್ ಮಾಡಿ ಅಂದ್ರೆ, ಈಗ ತುಂಬಾ ಸುಲಭವಾಗಿ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ತೋಟದಲ್ಲಿ ತರಗೆಳೆಗೆಲ್ಲ ಬಿದ್ದಿರ್ತವೆ, ಕಾಫಿದು ಎಲೆಗಳೆಲ್ಲ ಬಿದ್ದಿರ್ತವೆ, ಆ ಎಲೆಗಳನ್ನ ರಿಮೂವ್ ಮಾಡಕ್ ಹೋಗ್ಬೇಡಿ. ಏನ್ ಮಾಡಿ ಅಂದ್ರೆ, ಒಂದು ಬ್ಯಾರಲ್ಗೆ ನೀವು ಒಂದ್ 10 ಕೆಜಿ ಎಷ್ಟು ಸಗಣಿ ಸಿಗುತ್ತೋ ಅಷ್ಟು ಸಗಣಿ ಹಾಕಿ, ಒಂದ್ 10 ಕೆಜಿ ಮಿನಿಮಮ್. ಅದ್ರ ಜೊತೆ ಈಗ ನೀವು ಟ್ರೈಕೋಡರ್ಮಾ ತಪ್ಪಿದ್ರೆ ಈಗ ನಮ್ಮ ಗೋಡಿಕೊಪ್ಪ ಕೆವಿಕೆಯಲ್ಲಿ ನಿಮಗೆ ಅರ್ಕ ಮೈಕ್ರೋಬಿಯಲ್ ಕನ್ಸೋರಿಯಂ ಅಂತ ಸಿಗುತ್ತೆ, ಅಂದ್ರೆ ಜೈವಿಕ ಗೊಬ್ಬರ. ಇದನ್ನ 2-3 KG ಹಾಕಿ, ಇದ್ರ ಜೊತೆ 1 KG ಬೆಲ್ಲ ತಪ್ಪರ್ ಕಡಲೆ ಹಿಟ್ಟು ಹಾಕಿ, ಇದನ್ನ ಏನ್ ಮಾಡಿ ಒಂದು ದಿನ ತಪ್ಪರ 1-2 ದಿನ ಹಂಗೆ ಬಿಡಿ. ಹಂಗೆ ಬಿಟ್ಬಿಟ್ಟು ನೀವು ಈಗ ನಿಮ್ಮ ತೋಟದ ಮಾನ್ಯ ದಿನ ಏನ್ ಮಾಡಿ ಅಂದ್ರೆ, ನಿಮ್ಮ ತೋಟದಲ್ಲಿ ಈಗ ಕಾಫಿ ಗಿಡಗಳ ಮಧ್ಯೆ ಜಾಗ ಇರುತ್ತಲ್ಲ, ಆ ತರ್ಗೆಲ್ಲಗಳೆಲ್ಲ ಬಿದ್ದಿರ್ತಲ್ಲ, ಅದ್ರ ಮೇಲೆ ಹಂಗೆ ಹೆಚ್ಕೊಂಡೋಗಿ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮ ಎಲೆಗಳಿರ್ತಾವಲ್ಲ ಬೇಗ ಕರ್ಗುತ್ತೆ, ಬೇಗ ಕರ್ಗಿ ಬೇಗ ಗೊಬ್ಬರ ಆಗುತ್ತೆ. ಸೊ ಇದನ್ನ ನೀವು ಫಾಲೋ ಮಾಡೋದ್ರಿಂದ ಒಂದು ಒಳ್ಳೆ ಬೆಳೆಯ ಇಳುವರಿನ ನೀವು ಪಡಿಬಹುದು ಸರ್. ಇನ್ನು ಈ ಪೋಷಕಾಂಶಗಳನ್ನ ಕೊಡೋದಕ್ಕಿಂತ ಮುಂಚೆ ಕಳೆಯನ್ನೇನಾದರೂ ತೆಗಿಬೇಕಾಗತ್ತಾ? ಕಳೆ ನೀವು ತೆಗಿಬೇಕಾಗುತ್ತೆ, ಯಾಕೆಂತ ಹೇಳಿದ್ರೆ ಅಲ್ಲಿ ಕಳೆ ತೆಗೆದರೆ ಏನಾಗುತ್ತೆ, ಕಳೆನೂ ಒಂದು ಗಿಡನೇ ಕಾಫಿನ ಒಂದು ಗಿಡ ಆಗಿರೋದ್ರಿಂದ ಅದು ಸಹ ನಿಮ್ಮ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ಮೊದಲು ಕಳೆ ತೆಗೆದೇ ನೀವು ಗೊಬ್ಬರನ ಕೊಡಿಸುತ್ತೆ ಸರ್. ಇನ್ನು ಒಟ್ಟಾರೆ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ಸರಿಯಾದ ಗೊಬ್ಬರ ಕೊಡೋದ್ರಿಂದ ಆಗುವಂತ ಪ್ರಯೋಜನ ಏನು ಅಂತಿದೆ ಈ ಕಾಫಿ ಬೆಳೆನಲ್ಲಿ? ಖರ್ಚನ್ನ ಕಡಿಮೆ ಮಾಡ್ಕೊಬಹುದು ಸರಿಯಾದ ಪ್ರಮಾಣ ಗೊಬ್ಬರ ಹಾಕೋದ್ರಿಂದ. ಅಕಸ್ಮಾತ್ ಆಗ್ಲಾರ್ದಂಗೆ ನೀವು ತೋಟಕ್ಕಿಂತ ಕಡಿಮೆ ಪ್ರಮಾಣದ ಗೊಬ್ಬರ ಹಾಕಿದ್ರೆ ಅದೇನಾಗುತ್ತೆ, ಅಪೌಷ್ಟಿಕತೆ ಉಂಟಾಗುತ್ತೆ ಗಿಡಕ್ಕೆ, ಅದರಿಂದ ನಿಮಗೆ ರೋಗ ಬಾಧೆ ಅಥವಾ ಕೀಟ ಬಾಧೆ ಆಗುತ್ತೆ, ಮತ್ತೆ ಅದಕ್ಕೆ ಬೇಗ ವಯಸ್ಸಾಗುತ್ತೆ, ಮತ್ತೆ ಇಳುವರಿನೂ ಕಡಿಮೆ ಆಗುತ್ತೆ. ಅಕಸ್ಮಾತ್ ನೀವು ತುಂಬಾ ಜಾಸ್ತಿ ಗೊಬ್ಬರ ಹಾಕ್ತಿದ್ರೆ, ಎಕ್ಸಾಂಪಲ್ ಅಂತೇಳಿ ಯೂರಿಯಾ ತುಂಬಾ ಹಾಕ್ತಿದ್ರಿ ಅಂತ ಹೇಳಿದ್ರೆ, ಈಗ ಯೂರಿಯಾ ಏನ್ ಮಾಡುತ್ತೆ ಅಂದ್ರೆ ನಿಮ್ದು ಹಸಿರುತನ ಜಾಸ್ತಿ ಮಾಡುತ್ತೆ ಸರ್, ಗಿಡದಲ್ಲಿ ಎಲೆಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ. ಇದು ಅಂದ್ರೆ ಈಗ ಎಷ್ಟು ಬೇಕು ಅಷ್ಟು ಇರ್ಬೇಕು, ತುಂಬಾ ಜಾಸ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಹಸಿರುತನ ಅಂದ್ರೆ ಎಲೆಗಳು ತುಂಬಾ ಜಾಸ್ತಿ ಇದ್ರೆ ಒಂದು ಗಾಳಿಯ ಆಡುವಿಕೆ ಕಡಿಮೆ ಆಗುತ್ತೆ ಸರ್, ಮತ್ತೆ ಈಗ ರಿಲೇಟಿವ್ ಇಮ್ಯುನಿಟಿ ಅಂತ ಇರ್ತದಲ್ಲ ಅದು ಜಾಸ್ತಿ ಆಗುತ್ತೆ. ಇದು ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಈ ರೋಗ ಬಾಧಿತ ಕೀಟ ಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ. ಇದು ಹೊರತಾಗಿ ಇನ್ನೊಂದು ಏನಂತ ಹೇಳಿದ್ರೆ, ಈಗ ಎನ್ವೈರನ್ಮೆಂಟಲ್ ಪರಿಸರ ಮಾಲಿನ್ಯನು ಸಹ ಆಗುತ್ತೆ ಸರ್ ಈಗ ಗೊಬ್ಬರದಿಂದ. ಹಿಂಗೆ ಅಂತ ಹೇಳಿದ್ರೆ ಸರ್, ಇಲ್ಲಿ ಏನಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಈಗ ಫಾಸ್ಫರಸ್ ಅಂಶ ಈಗ ರಂಜಕದ ಅಂಶ ತುಂಬಾ ಇದೆ ಭೂಮಿಲಿ, ಈಗ ತುಂಬಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಡಿಮೆ ಕೊಟ್ಟರೆ ನಡೆಯುತ್ತೆ, ಕಡಿಮೆನೆ ಕೊಡ್ಬೇಕು ಅಂದ್ರೆ ತುಂಬಾ ಇದೆಯಲ್ಲ. ನೀವು ಜಾಸ್ತಿ ಕೊಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡ ಎಷ್ಟು ಕಷ್ಟ ತಗೊಳುತ್ತೆ, ಉಳಿದಿದ್ದೆಲ್ಲ ಮಳೆ ಬಂದಾಗ ಕೊಚ್ಕೊಂಡೋಗಿ ನಿಮ್ಮ ನೀರಿನ ಮೂಲಗಳು ಸೇರುತ್ತೆ. ಆ ನೀರಿನ ಮೂಲಗಳು ಸೇರಿದಾಗ ಅದನ್ನ ಆ ಪ್ರಾಣಿಗಳು ಸೇವಿಸೋದ್ರಿಂದ ಆಗ್ಲಿ ತಪ್ಪ ನಾವೇ ಸೇವಿಸೋದ್ರಿಂದ ಆಗ್ಲಿ ನಮಗೆ ಹೆಲ್ತಿಗೆ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಒಂದು ಸರಿಯಾದ ಪ್ರಮಾಣದ ಗೊಬ್ಬರ ಬಳಸೋದ್ರಿಂದ ಸಹ ಒಂದು ಖರ್ಚು ಕಡಿಮೆ ಮಾಡ್ಬೋದು, ಮತ್ತೆ ಗಿಡಕ್ಕೆ ರೋಗ ಬಾಧೆ ತಪ್ಪು ಕೀಟ ಬಾಧೆಗಳನ್ನ ತಪ್ಪಿಸ್ಬೋದು, ಮತ್ತೆ ಒಳ್ಳೆ ಇಳುವರಿ ತಗೋಬಹುದು, ಮತ್ತೆ ಪರಿಸರದ ಮಾಲಿನ್ಯವನ್ನು ಸಹ ತಡೆಗಟ್ಟಬಹುದು ಸರ್. ಗಿಡಕ್ಕೆ ಅದರ ರೋಗ ಬಂತು, ಗಿಡಕ್ಕೆ ಇನ್ನೊಂದಾಯ್ತು ಅಂತ ಹೇಳಿದ್ರೆ ನೀವು ಗಿಡ ಚೇಂಜ್ ಮಾಡ್ಬೋದು, ಬಟ್ ನೀವು ನಿಮ್ಮ ಭೂಮಿಯಲ್ಲಿರೋ ಮಣ್ಣು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ 2-3 ವರ್ಷಕ್ಕಾರು ಒಂದ್ಸರಿ ನೀವು ಒಂದು ಮಣ್ಣು ಪರೀಕ್ಷೆ ಮಾಡಿಸಿ, ಇದರಿಂದ ನಿಮ್ಮ ಭೂಮಿಯ ಫಲವತ್ತತೆ ಎಷ್ಟಿದೆ, ಮತ್ತೆ ಅಂದ್ರೆ ನಿಮ್ಮ ಫಲವತ್ತತೆ ಅಂದ್ರೆ ಯಾವ ಪೋಷಕಾಂಶ ಜಾಸ್ತಿ ಇದೆ, ಯಾವ ಪೋಷಕಾಂಶ ಕಡಿಮೆ ಇದೆ, ನಾವು ಯಾವ ಪ್ರಮಾಣ ಪೋಷಕಾಂಶಗಳನ್ನ ಜಾಸ್ತಿ ಕೊಡ್ಬೇಕು, ಯಾವ್ದನ್ನ ಕಡಿಮೆ ಕೊಡ್ಬೇಕು ಅಂತ ತಿಳಿಬಹುದು. ಈ ತರ ನೀವು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಕೊಟ್ಟಲ್ಲಿ ನಾವು ಒಂದು ಭೂಮಿಯ ಆರೋಗ್ಯವನ್ನು ಕಾಪಾಡಬಹುದು. ಈಗ ಒಂದು ಮಾತಿದೆ, ನಮ್ಮ ಮಣ್ಣು ಆರೋಗ್ಯವಾಗಿದೆ ನಾವೆಲ್ಲ ಆರೋಗ್ಯವಾಗಿರ್ತೀವಿ. ಸೊ ಹಾಗಾಗಿ ಸರಿಯಾದ ಪ್ರಮಾಣದ ಗೊಬ್ಬರದ ಬಳಕೆ ತುಂಬಾ ಮುಖ್ಯವಾಗುತ್ತೆ. ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9-1-13-58-95-58. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9-1-13-58-95-58. ತುಂಬ ಸಂತೋಷ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಯಿಂದ 26,500 ರೂಪಾಯಿ, ಅರೇಬಿಕಾ ಚೆರಿ 13,800 ರೂಪಾಯಿಯಿಂದ 14,500 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಯಿಂದ 19,500 ರೂಪಾಯಿ, ರೊಬೆಸ್ಟಾ ಚೆರಿ 9,800 ರೂಪಾಯಿಯಿಂದ 10,500 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:20. ಈಗ ನಿಧನ ಸುದ್ದಿ. ಬೆಟ್ಟತೂರು ಗ್ರಾಮದ ಮರದಾಳು ಬಿದ್ದಪ್ಪನವರ ಪತ್ನಿ ಲಲಿತಾ ಲತಾರವರು ಇಂದು ನಿಧನರಾಗಿರುತ್ತಾರೆ. 50 ವರ್ಷ ಪ್ರಾಯದ ಮರದಾಳು ಲಲಿತಾ ಲತಾ ಅವರ ತವರುಮನೆ ಹೊದ್ದೂರು ಜೆಟ್ಟಿಮಾಡ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗ್ರಾಮ ಬೆಟ್ಟತೂರಿನಲ್ಲಿ ನಡೆಯಲಿದೆ. ಮುಕ್ಕೋಡ್ಲು ಮೇಘತಾಳು ಗ್ರಾಮತ್ರ ಮಡ್ಲಂಡ ಮಾಚೆಯಂಡ ಪೊಣ್ಣು ರೂಪಾ ಅಯ್ಯಂಗ 39ನೇ ಬಯತ್ಲು ಇಂದು ಮಜ್ಜಣ 3 ಗಂಟೆಗೂ ಮರಣಪಟ್ಟಿತ್ತು. ಮಡ್ಲಂಡ ರೂಪಾ ಆಂಡ್ ಆಖಿರಿ ಕಾರ್ಯ ನಾಳೆ ಮಜ್ಜಣ 2 ಗಂಟೆರೊಳ್ಳು ಸ್ವಗ್ರಾಮತ್ ನಡಪ. ಹಾಲುಗುಂದ ಕಾರಳ ನಾಯಿಕ ಬಾಳೆಲಿಲ್ಲುವ ಸುಳ್ಳ ಪೌತಿ ಗಾಂಧಿ ರಮೇಶ ಆಂಡ ಪೊಣ್ಣು ಮೀನಾಕ್ಷಿ ಮೀನಾ ಆಯ್ಗ 57ನೇ ಬಯತ್ಲು ಇಂದು ಮರಣಪಟ್ಟಿತ್ತು. ಮೀನಾ ಮೀನಾಕ್ಷಿ ತಾಮನೆ ಉಳುವಾರನ ಬೆಟ್ಟಗೇರಿ ಆಂಡ ದಪನ ಕಾರ್ಯ ಬಾಳೆಲೆ ಆಯ್ಗಡ ಸ್ವಂತ ಮನೆಯಲ್ಲಿ ನಾಳೆ 12 ಗಂಟೆಗೆ ನಡಪ ಅಂದು ಒಕ್ಕಕಾರ ಅರ್ಚಿಟ್ಟಿತ್ತು. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ನಂದಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಕಡಂಗ, ನಂದಿ ಹೋಮ್ಸ್ಟೇ ಚೇಯಂಡಾಣಿ. ಮಾಲೀಕರು ಬೆಳಿಯಂಡ್ರ ಹರಿಪ್ರಸಾದ್, ನರಿಯಂದಡ ಗ್ರಾಮ ಚೇಯಂಡಾಣಿ. ಮೊಬೈಲ್ 9481390744. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ನಿಯಮಗಳಡಿ ರಚಿಸಲಾಗಿರುವ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸಭೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದು ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಪಾಡಿಯಲ್ಲಿ ನಡೆದ ಸಭೆಯಲ್ಲಿ ಕಾವೇರಿ ಹೊಳೆಕರೆಯಲ್ಲಿ ಪ್ರವಾಹ ಪೀಡಿತರಿಗೆ ಶಾಶ್ವತ ನೆಲೆ ಕಲ್ಪಿಸುವುದು, ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಬಾಕಿ ಇರುವ ಬಿಲ್ಲುಗಳ ಪಾವತಿ, ಹಾಡಿಗಳಲ್ಲಿ ವಾಸ ಮಾಡುವ ಜನಕ್ಕೆ ಆಧಾರ್ ಕಾರ್ಡ್ ಮಾಡಿಸುವುದು, ಪೌರಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಪೌರಕಾರ್ಮಿಕರಿಗೆ ಮನೆ ಕಟ್ಟಿಗೆ ಜಾಗ ಒದಗಿಸುವುದು ಸೇರಿದಂತೆ ಸುಮಾರು ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಯಿತು. ಈ ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಾರಿಕೆ ದಿನೇಶ್ ಕುಮಾರ್, ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ, ತಹಶೀಲ್ದಾರ್ಗ ಸಮಿತಿನ ಸದಸ್ಯರು, ತಾಲೂಕು ಪಂಚಾಯಿತಿ ಇಒಗ ಸೇರಿದಂತೆ ಮುಖ್ಯಪಟ್ಟವು ಅಧಿಕಾರಿಗಳು ಹಾಜರಿದ್ದರು. ರಾಷ್ಟೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಡಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕಟ್ಟಲ್ಲಿ ಇದೇ 28ರ ಬೆಳಿಗ್ಗೆ 10:30 ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಚೇರಿ ಸಭಾಪಡೆಯಲ್ಲಿ ಸೀಳು ತುಟಿ, ಸೀಳು ಅಂಗುಳ, ಮ್ಯಾಕ್ಸಿಲೋಫೇಷಿಯಲ್ ಮತ್ತು ಕ್ರೇನಿಯೋಫೇಷಿಯಲ್ ವಿರೂಪಗಳ ತಪಾಸಣಾ ಶಿಬಿರ ನಡೆದಿದೆ. ಈ ತರ ವಿರೂಪ ಇರುವ ಮಕ್ಕಳನ್ನ ಪರೀಕ್ಷೆ ಮಾಡಿ ಅವಶ್ಯಕತೆ ಇದ್ದರೆ ರಾಷ್ಟೀಯ ಬಾಲಸ್ವಾಸ್ಥ್ಯ ಕಾರ್ಯಕ್ರಮದಡಿ ಪುಕ್ಸಟ್ಟಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಲಾದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವರು ತಿಳಿಸಿದರು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತು ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಕಡೆಯಿಂದ ಇದೇ 28ರ ಬೆಳಿಗ್ಗೆ 9:30 ಮಧ್ಯಾಹ್ನಕ್ಕೆ ಮುಟ್ಟ ಕಾಲೇಜಿನ ಅಂಗಳದಲ್ಲಿ ಸಿಇಟಿ ಸೀಟ್ ಹಂಚಿಕೆ ಕುರಿತಂತೆ ಮಾರ್ಗದರ್ಶನ ಕಾರ್ಯಾಗಾರ ನಡೆದಿದೆ ಅಂತ ಕಾಲೇಜಿನ ಪ್ರಾಂಶುಪಾಲರು ತಿಳಿಸಿದರು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕರ್ನಾಟಕ ಸರ್ಕಾರ ಕೆಇಎ ಮೂಲಕ ನಡೆಸಿಕೆ ಇರುವ ರಾಜ್ಯ ಮಟ್ಟದ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೆಲ್ರ ಕೆಸೆಟ್ ಹಾಗೆ ಯುಜಿಸಿ ನೆಟ್ ಜೆಆರ್ಎಫ್ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿನ ಮೈಸೂರಿನ ಮುಕ್ತ ವಿವಿ ಕೇಂದ್ರ ಕಚೇರಿಯಲ್ಲಿ ಕೊಡಿಕೆ ನಿರ್ಧರಿಸಲು ಕುಸಿರವು ಇದೇ ತಿಂಗಳ 30ರೊಳಗೆ ಹೆಸರು ನೋಂದಾಯಿಸಿ ಕಣಕ್ಕಂತ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ನಿರ್ದೇಶಕರು ತಿಳಿಸಲು. ಅಂತಾರಾಷ್ಟೀಯ ಸೇವಾ ಸಂಸ್ಥೆಯಾದ ರೆಡ್ ಕ್ರಾಸ್ನ ಕೊಡಗು ಘಟಕದ ವರ್ಷದ ಮಹಾಸಭೆ ಇದೇ 26ಕ್ಕೆ ಮಡಿಕೇರಿನ ಸ್ಟಿವರ್ಟ್ ಹಿಲ್ಲಿರುವ ರೆಡ್ ಕ್ರಾಸ್ ಭವನದಲ್ಲಿ ಘಟಕದ ಸಭಾಧ್ಯಕ್ಷರು ಆಗಿರುವ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ.

ಸುದ್ದಿ ಸಮಾಚಾರ ಓದ್ಯಂಡುಳ್ಳ ಕುಂಜೀರಗಿರೀಶ್ ಭೀಮಯ್ಯ. ಅರಣ್ಯ ಇಲಾಖೆ ಸೋಮರಪೇಟೆ ವಲಯ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸರ್ಕಾರಿ ಪಿರಿಯ ಪ್ರೈಮರಿ ಸ್ಕೂಲ್ ಕಾಜೂರು ಇಂಗಡ ಕೂಟಾದ ನೆಲೆ ಕಾಜೂರು ಸರ್ಕಾರಿ ಪ್ರೈಮರಿ ಸ್ಕೂಲ್ ಪರಿಸರ ಮಾಹಿತಿ ಪಿಂಜ ಗಿಡ ನಡಪ ಕಾರ್ಬಾರ ನಡೆದತ್ತು. ಕಾರ್ಬಾರ್ನ ಉದ್ಘಾಟನೆ ಮಾಡಿ ಅರಣ್ಯ ಇಲಾಖೆ ಅರಣ್ಯಪಾಲಕ ಚಂದ್ರಶೇಖರ್ ತಕ್ಕ ಬರಂದಿತ್ತು. ಎಲ್ಲರೂ ಪರಿಸರ ರಕ್ಷಣೆ ಮಾಡೋ ಕೆಲಸ ಮಾಡೋಂಡು ಓರ ದಿನ ತರ ಕಾರ್ಬಾರಂದು ಆಚರಣೆ ಮಾಡತ್ತೆ. ಎಕ್ಕಲು ಓರಂದು ಗಿಡ ನಡಪಣ ಮೂಲಕ ಪರಿಸರ ರಕ್ಷಣೆಗೆ ಉಳಿಯೋಣ ಒಂದು ಸಲಹೆ ಕೊಡ್ತತ್ತು. ಸಭಾ ಕಾರ್ಬಾರ ಆಖಿರಿಲಿ ಸ್ಕೂಲ್ ಮಕ್ಕ ಪಿಂಜ ಬಿಂದುವ ಸ್ಕೂಲ್ ಆವರಣತ್ತು ಗಿಡ ನಟ್ಟತ್ತು. ಕಾರ್ಬಾರ್ಲ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಶಿಕ್ಷಕಂಗ ವಿದ್ಯಾರ್ಥಿಯ ಅಲತೆ ಕನಪಟ್ಟವು ಕೊಡಿಯಾಡಿತಿಂತು. ಕೇಂದ್ರ ಸರ್ಕಾರ ತಂಜ ಮಿಷನ್ ಶಕ್ತಿ ಯೋಜನೆ ರಡಿಲು ಮಹಿಳೆಯಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಡಗು ಜಿಲ್ಲೆ ಇಂಗಡ ಮುಖಾಂತರ ಅನುಷ್ಠಾನ ಆಯಂಡುಳ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ ಪಿಂಜ ಸಖಿ ಒನ್ ಸ್ಟಾಪ್ ಸೆಂಟರ್ಲ ಕೇಂದ್ರ ಸರ್ಕಾರತರ ಮಾರ್ಗಸೂಚಿರ ಪೋಲೆ ಖಾಲಿ ಉಳ್ಳ ಚಾಕ್ರಿಕು ಅರ್ಹ ಅಭ್ಯರ್ಥಿಯಡ ಅರ್ಜಿ ಹಾಕಿತ್ತು. ತಾತ್ಕಾಲಿಕ ಗುತ್ತಿಗೆ ಆಧಾರದಲ್ಲಿ ಚಾಕ್ರಿಕ ಎಡಪ ಅರ್ಜಿ ಕೊಡಪಕ್ಕೆ ಜುಲೈ 7 ಆಖಿರಿ ನಾಳು ಅಗತ್ಯ ದಾಖಲರ ಕೂಡ ಮಡಿಕೇರಿ ಚೈನ್ ಗೇಟರ ಪಕ್ಕಲುಳ್ಳ ಉಪನಿರ್ದೇಶಕ ಮಹಿಳೆಯಡ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಖುದ್ದು ಪಿಂಜ ಪೋಸ್ಟಲ್ ಐಕೋಲು ಅರ್ ಅರಿವುಕ್ಕೆ ಮಹಿಳಾ ಪಿಂಜ ಮಕ್ಕಳ ಅಭಿವೃದ್ಧಿ ಇಲಾಖೆನ ಕಚೇರಿ ಸಮಯತ್ತು ಸಂಪರ್ಕ ಮಾಡಲೊಂದು ನಿರ್ದೇಶಕ ತಿಪ್ಪಣ್ಣ ಸಿರಸಗಿ ಅವು ಅರಿಚಿಟ್ಟಿತ್ತು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪಿಂಜ ಕುಶಾಲನಗರ ಸರ್ಕಾರಿ ಇಂಜಿನಿಯರ್ ಕಾಲೇಜರ ಆದನೆಯಲ್ಲಿ ಜೂನ್ 28 ಪೊಲಕ 9:30 ಮಧ್ಯಾಹ್ನ 1:30 ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್